35 ನಿಮಿಷಕ್ಕೆ. ರ್ಯಾಪರು ಅಲ್ಲಿ ಇಲ್ಲಿ ಬಿಸಾಡ್ಬಾರ್ದು ಓಕೆನಾ? ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಅಲ್ಲಿಗಡೆ ಹಾಕ್ಬೇಕಾ? ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟ್ ಚಿಪ್ಸ್ ಏನೇ ತಿಂದ್ರು ಪ್ಲಾಸ್ಟಿಕ್ ಕವರ್ ಕಸ ಪೇಪರ್ ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು ಓಕೆನಾ? ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಮಸ್ಕಾರಗಳು. ಕೃಷಿರಂಗ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗೋಡು ಪಿ ಮಧುಸೂದನ್, ಗೌರಾ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಅಲ್ಲ, ನಾನು ಕದ ತಟ್ಟನ ಅನ್ನದೊಳಗಡೆ ಬಾಗ್ಲು ಎಳ್ದ್ಬಿಟ್ಟಲ್ಲ, ನೀನು ಏನ್ ಬಾಗ್ಲು ತುದಿಲ ನಿಂತಿದ್ದ ಹೆಂಗೆ? ಅದು ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಇರ್ತದಂತಲ್ಲ ಶಂಕರಣ್ಣ, ಅದು ನನಗೆ ಒಂದೊಂದ್ಸರಿ ವರ್ಕ್ ಆಗ್ಬಿಡ್ತದಪ್ಪ ಚೆನ್ನಾಗಿ. ಎಂತ ಸೀನು? ಸೀನು ಸೀನ್ ಅಲ್ಲ, ಸಿಕ್ಸ್ತ್ ಸೆನ್ಸ್ ಅಂತ ಅಂತಾರೆ. ಓ, ಏನೋ ಆಳದನಿಗೆ ಆ ಇಂಗ್ಲಿಷ್ ಏನು ಅರ್ಥ ಹಾಕಲ್ಲ. ಅದೇನಿಲ್ಲ, ಈಗ ನೋಡಿದ್ರೆ ಕಾಣ್ತದಲ್ವ ಯಾರು ಬತ್ತವ್ರೆ ಅಂತ, ಮುಟ್ಟಿದ್ರೆ ಯಾರೋ ಮುಟ್ಟಿದ್ರು ಅಂತ ಗೊತ್ತಾಯ್ತದಲ್ಲ, ಇವೆಲ್ಲ ನಾವೇ ಸೆನ್ಸು ಅಂತಾರೆ. ಸೆನ್ಸು ಅಂತ ಅಂತ ಅಂತ ಅಂದ್ರೆ ಸ್ಪರ್ಶ ಜ್ಞಾನ. ಸ್ಪರ್ಶ ಜ್ಞಾನ ನಮ್ಗೆ ಸ್ಪರ್ಶದಾಗ ಆಗ ಅಂತ ಒಂದು ಜ್ಞಾನ ಅಂತ ಹೇಳಿ ಗೊತ್ತಾಗದ ಅಂತದ್ದು. ಇದೆಲ್ಲವುದನ್ನು ಮೀರಿದ್ದು ಒಂದು ಜ್ಞಾನ ಇರ್ತದೆ. ಅಂದ್ರೆ ಊಹೆ ಮಾಡುದು, ಗೆಸ್ ಮಾಡೋದು, ಗೆಸ್ ಮಾಡೋದು ಅಂತ. ಹಂಗೆ ನೋಡಪ್ಪ, ಕದೆ ಹಾಕಿತ್ತ ನೀನ್ ಆ ಕಡೆ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಯಾರೋ ಬಂದಿರಬಹುದು ಅಂತ ಅನ್ಸ್ಬಿಟ್ಟು ಒಂದ್ ಬಾಲ್ ತೆಗೆಯೋದು, ಇದು ಸಿಕ್ಸ್ತ್ ಸೆನ್ಸ್ ಅಂತ ಅಂತ. ಈಗ ಸಿಕ್ಸ್ತ್ ಸೆನ್ಸ್ ಎಷ್ಟು ವರ್ಕ್ ಆಯ್ತದೆ ಅಂತ ಅಂತ ಅಂದ್ರೆ, ಈ ಯೂಟ್ಯೂಬ್ ಪಾಠೋಬು ಅವೆಲ್ಲ ಅವಲ್ಲ, ಅವತರ ಎಲ್ಲ ತೋರಿಸ್ತಾ ಇರ್ತಾರ ಅಂದ್ರೆ ಮೊಬೈಲ್ ನಾಗ ಬರ್ತದಲ್ಲ, ಅದು ಮೊಬೈಲ್ ನಲ್ಲಿ ಬರ್ತಾ ಇರ್ತದಲ್ಲ, ಆಕಸ್ಮಿಕವಾಗಿ ಬಚಾವಾಗಿರೋದು ಅಂತ ಹೇಳ್ಬಿಟ್ಟು ಹೋಯ್ತಾ ಇರ್ತಾನೆ, ಒಂದ್ ಚೂರ್ ಹತ್ತಕ್ ತಿರುಕತ್ತಾನೆ, ಈ ಕಡೆ ಮರಬಿದ್ಬಿಡ್ತದೆ. ಎಸ್ಕೇಪ್ ಎಸ್ಕೇಪ್ ಎಸ್ಕೇಪ್ ಅನ್ನೋದ್ಕಿಂತಲೂ ಅದೊಂದು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ಬಿಟ್ಟು ಅಂತ ಬಚಾವಾದ್ರು ಅಂತವ. ಈಗ ಒಂದು ಯಾವ್ದೋ ಒಂದು ಗಾಡಿ ಹೋಯ್ತಾ ಇರ್ತದೆ, ನಿಂತ್ಕತ್ತದೆ, ಪಕ್ಕಕ್ಕೆ ತಿರುಕತ್ತದೆ, ಇನ್ನೊಂದ್ ಬಂದು ಇನ್ನೊಂದ್ ಕೊಡೋದು, ದೊಡ್ಡ ಗಾಡಿ ಹೊಡಿತದೆ, ದೊಡ್ಡ ಗಾಡಿ ಹೊಡಿತದೆ. ಹಿಂಗೆ ಅದು ಸಿಕ್ಸ್ ಸೆನ್ಸ್ ಕೆಲವರಿಗೆ ವರ್ಕ್ ಆಗುತ್ತಂತ, ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಂಗೆ ನಿಮ್ಗೂ ಇವಾಗ ವರ್ಕ್ ಆಯ್ತು, ನಿಜ ಏನೋ ಅಂತ ಗೊತ್ತಿಲ್ಲ. ಈಗಲ್ಲ ಆಯ್ತಲ್ಲಿ ಇರ್ತದ ಅವಾಗ ಅವಾಗ ನೋಡು, ಆಯ್ತೇ ಇರ್ತದೆ ಆಯ್ತೇ ಇರ್ತದೆ ಅನ್ನೋ ಹೊತ್ತಿಗೆ ನಂಗೆ ಈಗ ಹೊಸದೊಂದು ಸೆನ್ಸ್ ಹೊಡಿತು. ಅಂದ್ರೆ ಈ ಗಾಳಿ ಬೀಸಿದಾಗ ಸರ್ಗಳಾಡೋದು ಅಂತಾರಲ್ಲ, ಹಂಗ ಅಳ್ಳಾಡ್ತೈತು ಇನ್ನೊಂದ್ ಸರ್ಗು. ಅದು ಬರ್ಲೇಬೇಕಲ್ಲ, ಬರ್ಲೇಬೇಕು ಇರ್ಲೇಬೇಕು. ಅಲ್ಲ ಅಣ್ಣ, ಹಿಂಗೇನು ಸೆನ್ಸ್ ಹೊಡಿತದೆ ಸೆನ್ಸ್ ಹೊಡಿತದೆ ಅಂತಿದ್ದ, ನನಗೆ ಸರ್ಗಿನ್ ಸೆನ್ಸ್ ಹೊಡಿತದೆ ಅಂತ ಹೇಳ್ತಿದ್ದೆ. ಅದಕ್ಕೆ ಹಂಗಂದೆ, ಮೇನ್ ಮಿನಕ ವಿಶೇಷ ಹೇಳ್ಬೇಕಪ್ಪ. ಒಂದು ಫೋನ್ ನಂಬರ್ ಬೇಕಿತ್ತು, ಅದಕ್ಕೆ ಹಣ ಏನು ಹುಡುಕೊಂಡು ಇನ್ನೇನು ಕಾದ ಹಿಂಗ ಅನ್ನೋದಕ್ಕೂ ಅವ್ನ ಬಾಕ್ಲು ಎಳೆಯೋದಕ್ಕೂ ಸರಿ ಆಯ್ತಾ? ನಾನೇನಾರು ಜ್ಞಾನ ಪಕಡಿಕೇನಾರ ನಿಂತ್ಕೊಂಡ್ ಹಿಂಗ್ ಅಂದಿದ್ರೆ ದುಬುಕ್ಕು ಒಳಗಡೆ ಬಿದ್ಬಿಡುವೆ. ಅಣ್ಣಯ್ಯ ಬಿಡು, ಬೀಳತ್ ತಪ್ಪತ್ತಲ್ಲ ಅಣ್ಣಯ್ಯ. ನಾನು ಇನ್ನೊಂದು ವಿಷಯ ಕೇಳುವಾ ಅಂತ ಅವತ್ತಿಂದ ಅನ್ಕೋತಾ ಇದ್ದೆ. ಈ ಸಂಕರ್ಣನ ಹಿಡಿಯಕ್ಕೆ ಹಾಕಲ್ವಲ್ಲ ಅಂತ. ಏನ್ ಗೊತ್ತಾ, ಈಗ ಸಂಕರ್ಣ ತಳಿ ಅಂತ ಬೇರೆ ಒಂದ್ ತಳಿ ಬೇರೆ ಬಂದ್ಬಿಟ್ಟು ಸಂಕರ್ಣ ಅಂತ. ಅದು ಈಗ ನನ್ನ ಹೆಸರು ಏನ್ ಬರಬಾರ್ದು ಅಂತ ಏನಿಲ್ವಲ್ಲ. ಈಗ ಅಣ್ಣಯ್ಯ ಅದಕ್ಕೆ ಕೇಳುವ ಅಂತ ಅವತ್ತು ಅದೇ ಮಾತಾಡ್ತಾವ. ಅಣ್ಣಯ್ಯ ಹೇಳಿದ್ದ ನೋಡು, ಈಗ ನಾವು ಬೀಜಗಳ ಹೆಂಗ್ ಸಂಗ್ರಹಣೆ ಮಾಡ್ಬೇಕು, ನಮ್ದೇ ಆದಂತ ಬೀಜಗಳನ್ನ ಹೆಂಗೆ ನಾವು ಸಂರಕ್ಷಣೆ ಮಾಡ್ಕೊಂಡು ತಳಿ ಸಂರಕ್ಷಣೆ ಮಾಡ್ಕೋಬಹುದು, ನಮ್ಮ ಹೆಸರನಾಗೆ ಒಂದು ಬೀಜ ಇಟ್ಕೋಬಹುದು ಅಂತ ಹೇಳ್ತಾ ಇದ್ದ. ಅದಿರ್ಲಿ, ನಾನು ಏನೋ ಮಾತಾಡಕ್ ಬಂದಿದ್ದೆ, ನೀನ್ ಒಸಿ ಮದ್ದಿಕ್ ಬಾಯ್ ಹಾಕಿದೆ. ಈ ಸಮಯ ನನಗೆ ಒಸಿ ಫೋನ್ ನಂಬರ್ ಬೇಕಿತ್ತು ಅಂತ ಆಗ್ಲಿಂದ ನೆನಪಿಸ್ಕೊತಾ ಇದ್ದೆ. ಈ ಕುಲ್ಮಿ ಅವ್ರದ್ದು ಒಸಿ ಫೋನ್ ನಂಬರ್ ಬೇಕಿತ್ತಲ್ಲ ನಂಗೆ. ಈಗ ಯಾಕಪ್ಪ ನಿಂಗೆ ಕುಲ್ಮಿ ಅವ್ರದ್ದು? ಅಲ್ಲ ನೋಡು, ಅದೇನು ಗದ್ದೆ ಕುಯ್ಯ ಟೈಮ್ನಾಗೆ ಹೊಲ ಕುಯ್ಯ ಟೈಮ್ನಾಗೆ ಮಾತ್ರವ ಏನು ಫೋನ್ ನಂಬರ್ ಇಟ್ಕೋಬೇಕು ಅಂತಂದಿದ್ದ? ಅಲ್ಲ ಅಲ್ಲ, ಸಾಮಾನ್ಯವಾಗಿ ಆ ಟೈಮಲ್ಲೇ ತಾನೆ ಬೇಕಾಗಿರೋದು ನಮ್ಗೆ. ಅಂದ್ರೆ ಹಣಸಕ್ಕೆ ಹಣಸ್ಬೇಕು, ಇದ್ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಹತಾರಗಳನ್ನ ಹಣಸ್ಕೊಳಕ್ಕೆ. ಹೌದು ಹೌದು, ಈಗ್ಲೂ ಹತಾರ ಹಣಸ್ಬೇಕು ನಾನೀಗ. ಈಗ ಯಾಕಪ್ಪ ನಿಂಗೆ? ಇಲ್ಲ ಒಸಿ ನೋಡು, ನಮ್ಮ ಹೆಂಗಸರು ಮನೆ ಕಡೆದು ಒಸಿ ತೋಟವ ಅವಳಿಗೆ ಬರ್ಕೊಟ್ಟಿದ್ರ ನಮ್ಮ ಅವರು. ಅದು ಕಪ್ಪತ್ ಕಿಪ್ಪತ್ ಮಾಡಿಸ್ತೀಯ, ಮರ ಎಲ್ಲ ದಿಮ್ಮನ್ ಬೆಳೆದ್ಬಿಟ್ಟವೆ ಬೆಳೆದ್ಬಿಟ್ಟವೆ. ಈ ಸಿಲ್ವರ್ ಅಂತೂ ಹೆಂಗ ಬೇಕು ಹಂಗಂಗೆ ಆಗ್ಬಿಟ್ಟು, ಸರಿಯಾಗವ ಸಾವಿರದಯ್ಯ ಕಪ್ಪತ್ ಮಾಡ್ದಯ್ಯ ಹೆಂಗ ಬೆಳೆದ್ಬಿಟ್ಟಿದ್ವ ಒಸಿ. ಇನ್ನೊಂದ್ ಮೂರ್ನಾಕ್ ದಿನ ಕಳೆದು ಜನ ಸಿಗ್ತೀವಿ ಅಂತಂದ್ರ ನೀನ್ ಗೊತ್ತಲ್ಲಪ್ಪ, ಈಗ ಎಲ್ಲ ಬರೀ ಕೈ ಬಿಸ್ಕೊಂಡ್ ಬರ್ತಾರೆ ಹೊರತು ಆ ತರ ಈ ತರ ಏನು ತರಲ್ಲ. ಹಂಗಾಗಿ ಒಸಿ ಈ ಮಚ್ಚುಗಳ ಹಣಸ್ಬೇಕಿತ್ತು, ಕುಡ್ಲಲ್ಲ ಮಚ್ಚುಗಳ ಹಣಸ್ಬೇಕಿತ್ತು. ಅಲ್ಲ ಈಗ ಹೆಣಸದ ಹೆಣಸ್ತೀಯ, ಎಲ್ಲದನ್ನು ಮಾಡಿಸ್ಬಿಡು ಒಂದ್ಸರಿ. ಯಾಕೆ ಅಂತ ಅಂತಂದ್ರೆ ಈಗ ಸುಮಾರು ಕೆಲ್ಸ ಇದ್ದೇ ಇರ್ತವೆ. ಹೌದು, ಮಳೆ ಮೊದಲನೇ ಮಳೆ ಬೀಳ್ತು ಅಂತ ಅಂದ್ರೆ ಶಂಕರಣ ನಮ್ಗೆ ಕೆಲ್ಸ ಹೆಂಗ್ ಬರ್ತವೆ ಹೆಂಗ್ ಹೋಯ್ತವೆ ಅಂತ ಹೇಳ್ಬಿಟ್ಟು ಅಲ್ವಾ. ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದ್ದೀನಿ ಈಗ. ಏನು ಅಂತ ಅಂತಂದ್ರೆ, ಒಂದು ಕೂಗತ್ತಿಯ ಯಾವಾಗ್ಲೂ ಇಟ್ಕೊಂಡಿರ್ಬೇಕು ಅಂತ ಅಂತ ಅನ್ಕೊಂಡು. ಇನ್ನೊಂದು ಕೂಗತ್ತಿ ಇಟ್ಕೊಂಡು ಹೊಲ ತಕ್ಕ ತೋಟ ತಕ್ಕ ಗದ್ದೆ ತಕ್ಕ ಹೋದೆ ಅಂತ ಅಂತಂದ್ರೆ ಅವೆಷ್ಟು ಕೆಲ್ಸ ಆಯ್ತವೆ ಅಂತ ಹೇಳ್ಬಿಟ್ಟು ಬರ್ದಿಟ್ಕೋಬಹುದು. ನಾನು ಮನೆದು ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡೋದ್ನ. ಅದೆಷ್ಟು ಕೆಲ್ಸ ಆಯ್ತು ಅಂತ ಅಂದ್ರೆ ಶಂಕರಣ, ಬೇಲಿ ಕೊತ್ತಂಗಾಯ್ತು, ಬೇಲಿ ಕೊಸ್ತಂಗಾಯ್ತು, ಕಳೆ ಕೊಸ್ತಂಗಾಯ್ತು. ಬೇಲಿಯಲ್ಲಿ ಸುಮಾರು ಇವೆಲ್ಲ ಹಾಕೊಂಡಿದ್ದೆ. ಇವು ಗೊಬ್ಬರ ಗಿಡ ಬತ್ತವಲ್ಲ, ಗೊಬ್ಬರ ಗಿಡ ಎಲ್ಲ ಅಲ್ಲೇ ಕಡ್ದು ತಗೊಂಡೋಗ್ಬಿಟ್ಟು ಹಂಗೆ ಹೊಡೆದ್ ಮಳೆ ಬೇರೆ ಬಂದಿದ್ದು ಚೆನ್ನಾಗಿ ಚುಚ್ಚಿ ಬಂದಿದ್ಯಾ, ಚುಚ್ಚಿಬಿಟ್ರು ಅಲ್ಲಿ ಅಲ್ಲ ಅಲ್ಲ ಚಿಗಿರ್ಕತ್ತದೆ ಚಿಗಿರ್ಕತ್ತದೆ. ಯಾವಾಗ ಬೇಕಾವಾಗ ಮತ್ತೆ ಇಟ್ಕೊಂಡು ಹೋಗೋದು ಹೊಡ್ಕೊಳ್ಳೋದು. ಕೂಗತ್ತಿ ಅಂದ್ರೆ ಗೊತ್ತೈತೆ ನಿಮಗೆ ಬಿಡು, ಏನು ಉದ್ದದಾಗಿರ್ತಲ್ಲ ಅದೇ ತರ. ನಮ್ಮ ಮೀನಕ್ಕ ಗೊತ್ತಿಲ್ಲ ಅನಿಸ್ತದೆ, ಅವಳು ಮೀರಿ ಮೀರಿ ಕಂಡ್ಬಿಡೋದು ನೋಡ್ರಿ ಗೊತ್ತಾಕಲ್ವಾ. ಏ ಕೂಗತ್ತಿ ಅಂದ್ರೆ ಇನ್ನೇನು ಅಲ್ಲ, ಕತ್ತಿ ತರನೇ ಇತ್ತದೆ ಅಂತ ಗೊತ್ತು. ಅದಕ್ಕೆ ಒಸಿ ಕೇಳ್ಕೊಂಡ್ ಕೂತಿದ್ನಪ್ಪ. ಕೂಗತ್ತಿ ಅಂತವ ಹಿಂದೆಲ್ಲವ ಜಾಸ್ತಿ ಬಳಕೆ ಮಾಡೋರು. ಯಾಕೆ ಅಂತ ಅಂತಂದ್ರೆ ಬೇಲಿ ಗೀಲೆ ಎಲ್ಲ ಇರೋವಲ್ಲ, ಬೇಲಿ ಸೌರ ಆಗದು ಉದ್ದನೆ ಕತ್ತಿನ ಕೂಗತ್ತಿ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಮುನ್ಸಿಪಾಲಿಟಿ ಅವರು ಅವಾಗೊಂದ್ಸಲ ತಗೊಬಂದು ಮನೆ ಮುಂದೆ ಎಲ್ಲ ಮಾಡ್ತಾ ಇದ್ರು ಬಿಡು, ಅದೇ ಅನ್ಸುತ್ತೆ ಉದ್ದಕ್ಕಿರೋದು. ಅದು ಯಾಕೋತಾ, ಈ ಕುಡ್ಲು ಪಡ್ಲು ಮಚ್ಚು ಗಿಚ್ಚಲ್ಲಿ ಬೇಲಿ ಪಾಲಿಯ ಕೊಚ್ಚಾಕ್ ಹಾಕಲ್ಲ, ಯಾಕಂದ್ರೆ ಚಿಕ್ಕದಾಗಿರ್ತದ. ಉದ್ದದಾಗ ಹಿಂಗ್ ಕೈ ಎತ್ಕೊಂಡ್ ಕಡಿಯಕ್ ಹೋದ್ರೆ ಅದು ಬೇಲಿಲಿ ಇದ್ದಿದ್ ಮುಳ್ಳು ಪಳ್ಳು ಈ ಕೊನೆ ಪಳ್ಳಿಗೆ. ಆ ಉದ್ದೇಶಕ್ಕೆ ಏನ್ ಮಾಡ್ರೆ ಕೂಗತ್ತಿ, ಮುಂದೆ ಮಾತ್ರ ಬಾಯಿ ಓಸಿ ಬಕ್ಕಂದಿರೋದು ಉದ್ದಕ್ಕಿರೋದಲ್ಲ, ಅದಕ್ಕೆ ಕೂಗತ್ತಿ ಅಂತ ಕರಿತಾ ಇದ್ದಿತ್ತು. ಆಮೇಲೆ ಕೂಗತ್ತಿ ಅಂದ್ರೆ ಅದೆಲ್ಲರೂ ಕೂಗತ್ತು ಅಂತ ಅನ್ಕೊಂಡ್ಬಿಟ್ಟಿಯ. ಈಗ ನೋಡು, ಸಾಕಷ್ಟು ಮಳೆ ಚೆನ್ನಾಗಿ ಆಯ್ತೈತೆ. ಆಮೇಲೆ ಈ ಹವಾಮಾನ ವರದಿ ಪ್ರಕಾರವ ನೋಡು, ಇನ್ನೂ ಒಂದು ನಾಲ್ಕೈದು ದಿನ ಮಳೆ ಬತ್ತದೆ ಅಂತ ಹೇಳ್ತಾರೆ. ಆದ್ರೆ ನೋಡು, ಏನೋ ಹೇಳ್ತಾರಲ್ಲ ಗಾಳಿಗಿಂತ ಶಬ್ದ ಜಾಸ್ತಿ ಅಂತಾರಲ್ಲ, ಹಂಗೆ ಮಳೆಗಿಂತವ ಈಗ ಈ ಇತ್ತೀಚಿನ ದಿನದಲ್ಲಿ ಗುಡುಗು ಮಿಂಚು ಜಾಸ್ತಿ ಆಗ್ಬಿಟ್ಟೈತಾನೆ. ಅಲ್ಲ, ಗುಡುಗು ಮಿಂಚು ಬರ್ಲೇಬೇಕಲ್ಲ ಶಂಕರಣ. ಮಳೆ ಅಲ್ಲ ಅದು, ನೀನ್ ಹೇಳ್ದಂಗೆ ದೊಡ್ಡ ಮಳೆಗಳು ಬಂದಾಗ ಈ ಗುಡುಗು ಮಿಂಚು ಸಿಡ್ಲುಗಳು ಕಡಿಮೆ. ಆದ್ರೆ ಈಗ ನೋಡು, ಎಂತ ಸಿಡ್ಲು ಎಂತ ಮಿಂಚು ಅಂತೀಯ. ಆ ಮಿಂಚು ಸೆಕೆಂಡ್ ಗಿಂತ ಕಡಿಮೆ ವೇಗದಾಗೆ ಬಂದ್ರುವೆ, ಅದ್ರ ಬೆಳಕಿನ ತೀವ್ರತೆ ಐತಲ್ಲ ಅಣ್ಣಯ್ಯ, ಮಂಜು ಮಂಜು ಬರ್ಸ್ಬಿಡ್ತದೆ ಕಣ್ಣ. ಹಂಗಾಗಿ ಒಸಿ ಒಂದು ಮಳೆ ಚೆನ್ನಾಗಿ ಆಗಿರೋದ್ರಿಂದ ನಾನೊಂದು ಎರಡ್ ಮೂರಕ್ಕೆ ಹೊಡ್ಸಿದ್ದೀನಪ್ಪ. ಬರೀ ಗುಡುಗು ಮಿಂಚು ಬಂತು ಮಳೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ನೀನು ಬೇಜಾರು ಮಾಡ್ಕೊಳಕ್ಕೋಬೇಡ ಶಂಕರಣ. ಗುಡುಗು ಮಿಂಚವಲ್ಲ, ಅದರಲ್ಲೂ ಭಾರಿ ಪೋಷಕಾಂಶ ಆಗಂತೆ. ಈಗ ಒಂದು ಮಳಿಗೆ ಎರಡು ಮಳಿಗೆ ಯಾಕೆ ನಮ್ಮ ಹೊಲ ಗದ್ದೆ ಎಲ್ಲವ ಅಷ್ಟೊಂದು ಹಸಿರು ತರುತ್ತವೆ, ಮಿರಿ ಮಿರಿ ಅಂತ ಮಿಂಚ್ತವೆ ಅಂತ ಅಂತ ಅಂತ ಅಂದ್ರೆ ಬರೀ ಮಳೆ ಕಾರಣ ಅಲ್ಲ. ಈ ಗುಡುಗು ಮಿಂಚು ಬರ್ತದಲ್ಲ, ಈ ಗುಡುಗು ಮಿಂಚಲುವೆ ಗಿಡಗಳ ಬೆಳವಣಿಗೆಗೆ ಬೇಕಾದಂತ ಪೋಷಕಾಂಶಗಳು ಇರ್ತಾವಲ್ಲ ಅವೆಲ್ಲ ಬರ್ತಾವಂತೆ. ಒಂದು ಗುಡುಗು ಬಂತು, ಒಂದು ಸಿಡ್ಲು ಬಂತು ಅಂತ ಅಂತ ಅಂತ ಅಂದ್ರೆ ಅದೆಷ್ಟೋ ಪೋಷಕಾಂಶಗಳು ಭೂಮಿಗೆ, ಫಸಲಿಗೆ, ಎಲ್ಲದಕ್ಕೂ ಸೇರ್ಕೊಂಡ್ಬಿಡ್ತದೆ. ಸೇರ್ಕೊಂಡು ಆ ಕಾರಣಕ್ಕೆ ಒಂದೇ ಮಳೆ ಬೀಳ್ತು ಅಂತ ಅಂತ ಮೂರೇ ದಿವಸಕ್ಕೆ ಹಂಗ ನಳ ನಳ. ನಾನು ಈ ದಿನ ಏನನ್ಕಂದಿದ್ದೆ ಅಂತಂದ್ರೆ ಅಣ್ಣಯ್ಯ, ಈ ಮಳೆ ಬೀಳ್ತದಲ್ಲ ಮಳೆ ನೀರಿನಾಗೆ ಸಾಕಷ್ಟು ಪೋಷಕಾಂಶ ಇರ್ತದೆ ಅಂತ ಕೇಳಿದ್ದೆ ನೋಡಿದೀವಿ. ಅದರಿಂದನೇ ಹಿಂಗೆ ಹಸಿರು ಜುಮ್ಮನ್ ಬಂದ್ಬಿಡ್ತದೆ ಅಂತ ಅನ್ಕಂದಿದ್ದೆ. ಇಲ್ಲ ಇಲ್ಲ, ಈಗ ನೀರಿನಲ್ಲಿ ಪೋಷಕಾಂಶ ಏನಿರಕ್ಲ, ನೀರು ನೀರಯ, ಅದ್ರಲ್ಲಿ ಬೇರೆ ಇನ್ನೇನು ಇರೋದಿಲ್ಲ. ಅದು ನಾವೆಲ್ಲ ಮಾತಾಡ್ತೀವಲ್ಲ ಮಳೆ ನೀರದ ಶುದ್ಧವಾದ ನೀರು ಯಾವ್ದು ಇಲ್ಲ ಅಂತ ಅಂತ, ಹಂಗಾಗಿ ಅದ್ರಲ್ಲಿ ಏನು ಇರೋದಿಲ್ಲ. ನೀರಿನಲ್ಲಿ ಏನ್ ಅಂಶ ಇರಬೇಕು ಅದೇ ಇರ್ತದೆ, ಅದ್ರ ಜೊತೆ ಗುಡುಗು ಸಿಡ್ಲು ಏನ್ ಬರ್ತದೆ. ಇದರಲ್ಲಿ ಒಳ್ಳೆ ಪೋಷಕಾಂಶಗಳು, ಈಗ ಗಿಡಗಳ ಬೆಳವಣಿಗೆಗೆ ಏನೇನು ಪೋಷಕಾಂಶಗಳು ಬೇಕೋ ಆ ಪೋಷಕಾಂಶಗಳೆಲ್ಲ ಅದ್ರಲ್ಲಿ ಇರ್ತವಂತೆ. ಒಂದು ಮಿಂಚ್ ಬಂದ್ ಹಿಂಗ್ ಹೋಯ್ತು ಅಂತ ಅಂತ ಅಂತ ಅಂದ್ರೆ ಅದೆಷ್ಟೋ ಟನ್ನು ನಮ್ಮ ಗಿಡ ಮರಗಳಿಗೆ ಭೂಮಿಗೆ ಪೋಷಕಾಂಶ ಸೇರ್ಕೊಂಡಂಗೆ ಸೇರ್ಕೊಂಡಂಗೆ ಅಷ್ಟು ಸೇರ್ಕತದಂತೆ. ಅದಕ್ಕೋಸ್ಕರ ನೋಡು ಈ ಮುಂಗಾರು ಟೈಮಲ್ಲಿ ಗುಡುಗು ಸಿಡ್ಲು ಮಿಂಚು ಏನ್ ಬರ್ತದೋ ಅದಕ್ಕೆ ನಾನು ಹೇಳಿದಾಗ್ಲೇ ಹಂಗೆ ನಳ ನಳಸ್ತಾ ಇರ್ತವೆ. ನಳ ನಳಸೋದು ಅಂತೀಯಲ್ಲ, ಅದನ್ನ ನೋಡಕ್ಕೆ ಒಂಥರ ಆನಂದ. ನೀನ್ ಬೇಕಾದ್ರೆ ಬೇಸಿಗೆ 2-3 ತಿಂಗಳು ಅಷ್ಟು ನೀರ್ ಬಿಡು, ಅದೇನೋ ಹಾಕಲ್ಲ, ಬರಕೇ ಇಲ್ಲ, ಬರದೇ ಇಲ್ಲ. ಅಂದ್ರೆ ನಳ ನಡ್ಸಕ್ಕಲ್ಲ, ಜೀವ ಉಳಿಸ್ಕತ್ತವೆ, ಜೀವ ಉಳಿಸ್ಕತ್ತವೆ, ನಳ ನಡ್ಸಕ್ಕಲ್ಲ. ಅದೇ ನಿನಗೆ ಒಂದ್ ದಿವಸ ಒಂದ್ ಮಳೆ ಬಿದ್ದ್ಬಿಟ್ಟು ಗುಡುಗು ಸಿಡ್ಲು ಬಂತು ಅಂತ ಅಂತ ಒಂದ್ ಅರ್ಧ ಗಂಟೆ ಅದನ್ನ ನೋಡ್, ಮೂರ್ ದಿವಸ ಬಿಟ್ಟು ನೋಡ್, ಹಸಿರು ಹಂಗೆ ಕಣ್ಣು ತುಂಬಕತ್ತದೆ. ದಿಟ್ಟವಾಗ್ಲೂ ಅದು ನೋಡಕ್ಕೆ ಬಹಳ ಆನಂದ, ಬಹಳ ಖುಷಿ ಕೊಡ್ತದೆ. ಹಂಗಾಗಿ ನಾನು ಈ ತೋಟ ಸವರ್ಸಕ್ಕೆ ಈ ಮಚ್ಚುಗತೆಗಳನ್ನ ಹಣಿಸ್ಕೋಬೇಕಿತ್ತಲ್ಲ, ಅದಕ್ಕಾಗಿ ಫೋನ್ ನಂಬರ್ ಕೇಳಿದೆ. ಇಸ್ಕೊಂಡು ಕ್ಯಾಲೆಂಡರ್ ಮೇಲೆ ಬರ್ದು, ಕ್ಯಾಲೆಂಡರ್ ಕಿತ್ತಾಕ್ಬಿಡ್ಬಿಡ, ಕ್ಯಾಲೆಂಡರ್ ಮೇಲೆ ಬರ್ದು ಅಂತ ಅನ್ನೋತ್ತಿಗೆ ಅಲ್ಲೇ ಎಲ್ಲರೂ ಬುಟ್ಗಿಟ್ಟು ಹೊಂಟ್ಬಿಟ್ಟನು. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಫೋನ್ ನಂಬರ್ ಇಸ್ಕೊಳಕಲ್ಲ, ಹಣನ ಕೈಲೆ ಫೋನ್ ಮಾಡಿಸ್ಬಿಡ್ತೀನಿ. ಯಾಕೆ ಫೋನ್ ತಗಾಶಂಕರಣ ತಗೊಂಡು ಹೋಗಿ ಇಟ್ಬಿಟ್ರೆ ಕೂತ್ಕೊಂಡು ಒಳ್ಳೆ ವಿಚಾರಗಳು ಸಿಗ್ತಾವ ನಮ್ಗೆ. ಅವನ್ಗು 4-5 ಜನ ಬಂದಿರ್ತಾರ, ಆ ಕತೆ ಈ ಕತೆ ಆ ಊರಿಂದ ಈ ಊರಿಂದ ಎಲ್ಲ ಹೇಳಿರ್ತಾರೆ. ಅವನ ಹತ್ರ ಕೂತ್ಕೊಂಡ್ರೆ ಸಾಕು, ಕೇಳ್ಕೊಂಡು ಸುಂದರಕ್ಕೆ ಹಾಕಲ್ವಲ್ಲ, ಹೇಳ್ಬೇಕಲ್ಲ ಹಿಂಗಂತ ಹಿಂಗಂತ ಹಾಕೊಂಡು ಅಂತ ಒಂದಷ್ಟು ನಿಂತ ಒಂದಷ್ಟು ಮೀನಕ್ ಬಂದ್ರೆ ಮೀನಕ್ಕಂತ ಒಂದಷ್ಟು ಹೇಳ್ತಾನೆ. ಅವು ನೋಡು ಎಲ್ಲ ಒಂಥರ ಚೆನ್ನಾಗಿರ್ತ ಶಂಕರ್, ಅವೆಲ್ಲ ಒಂದ್ ಸಿಸ್ಟಮ್ ಹೆಂಗೆ ಅಂತ ಅಂತ ಅಂತ ಅಂದ್ರೆ, ಹಿಂದೆ ನೋಡು ಕೂತ್ಕೊಂಡ್ ಮಾಡೋ ಕೆಲಸ ಏನಿತ್ತು, ಆ ಕೆಲಸ ಮಾಡುವಾಗ 3-4 ಜನ ಕೂತ್ಕೊಳ್ಳರು. ಹೌದು, ಈಗ ಅಕ್ಕಿ ಸೋಸೋದಾಗ್ಲಿ, ರಾಗಿ ಸೋಸೋದಾಗ್ಲಿ, ಆಯ್ತಾ, ಭತ್ತ ಕುಟ್ಟೋದಾಗ್ಲಿ, ಒಬ್ರು ಇಬ್ರು ಮಾಡ್ತಿರ್ಲಿಲ್ಲ, 3-4 ಜನ ಸೇರ್ಕೊಂಡೆ ಮಾಡ್ತಾ ಇದ್ರು. ಅಲ್ಲಿ ಭಾರಿ ಕಮ್ಯುನಿಕೇಶನ್ ಆಗ್ಬಿಡೋದು, ಅಂದ್ರೆ ಸಿಕ್ಕಾಬಿಟ್ಟೆ ವಿಚಾರಗಳು ಮಾತಾಡೋರು, ವಿಚಾರ ಮಾತಾಡೋರು, ಕೆಲಸ ಆಗಿದೆ ಗೊತ್ತಾಯ್ತಿರ್ಲಿಲ್ಲ. ಹೌದು, ಆಮೇಲೆ ನಾನ್ ಚಿಕ್ಕ ಹುಡುಗ ಆಗಿದ್ದಾಗ ಈಗ್ಲೂ ನೆನಪೈತೆ ಶಂಕರಣ್ಣ, ನಂಗೆ ಈ ಮರ ಕೆಲಸ ಮಾಡೋರು, ಮಾಚಿ ಕೆಲಸ ಮಾಡೋರು, ನೇಗಲು ಪಾಗಲು ಕೆತ್ತೋದು, ಕುಂಟೆ ತಾಳಿದ್ ಮಾಡೋದು ಎಲ್ಲ ಮಾಡೋರಲ್ಲ, ಅವರು ಎಲ್ಲರ ಕೆಲ್ಸಿತ್ತು ಅಂತ ಅಂತ ಅಂತ ಅಂದ್ರೆ ಒಬ್ರೇ ಹೋಗ್ತಿರ್ಲಿಲ್ಲ, ಯಾರೋ ಒಬ್ರು ನನ್ನಂತರ ಕರ್ಕೊಂಡು ಹೋಗೋರು ಜೊತೆಗೆ. ಯಾಕೆ ಅಂತ ಅಂತ ಅಂದ್ರೆ, ನೀನ್ ಏನೋ ಮಾಡ್ಬಿಡಪ್ಪ ಸುಮ್ಮ ಬಾ ಅಂತ ಅಂತ ಕರ್ಕೊಂಡು ಹೋಗೋರು. ಅಂದ್ರೆ ಮಾತಾಡಕೊಬ್ರು ಬೇಕು ಅಂತ, ಮಾತಾಡಕೊಬ್ರು ಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದ್ದಿಲ್ಲ, ಹೂ ಅನ್ಕೋಬೇಕು. ನನಗೇನ ಅನ್ಸ್ತದ ಅದ್ ನಾನು ಹೇಳ್ಬೇಕು. ಒಬ್ರಿದ್ರೆ ಕೆಲ್ಸ ಸಾಕ್ತದೆ, ಇಲ್ಲ ಅಂತ ಅಂದ್ರೆ ಕೆಲ್ಸ ಸಾಗಿದ್ದೆ ಗೊತ್ತಾಗಲ್ಲ ನಮ್ಗೆ ಅಂತ ಅನ್ಕೊಂಡು ಕರ್ಕೊಂಡು ಹೋಗೋರು ಶಂಕರಣ್ಣ. ಅಂದ್ರೆ ನಮ್ಗೆ ನೋಡು ಕಮ್ಯುನಿಕೇಶನ್ ಅಂತ ಅಂತ ಅಂದ್ರೆ ಅದೆಷ್ಟು ಮುಖ್ಯ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಆಯ್ತವೆ. ಹಂಗೆ ಇನ್ನವೆಷ್ಟೋ ಎಲ್ಲ ನಮ್ಗೆ ಚೀಲ ತುಮಕ. ಈಗ ನಾನು ಕೂಗತ್ತಿ ಸ್ವಲ್ಪ ಮಂಡ ಬಿದ್ದೈತೆ, ನನ್ನ ಎಲ್ಲ ಭಾರಿ ಕೆಲಸ ಮಾಡ್ಬಿಟ್ಟೆ ಹೋಗಿದೆ ಅಂತಂದಲ್ಲ, ಅದಾಗ್ಲಿ 2-3 ವರ್ಷ ಆಗೈತೆ ಹೆಣಸಿ. ನಾನು ತಗತ್ತೀನಿ ಮನೇಲಿ ಏನೋ ಎಲ್ಲ ತಗೊಂಡು, ನನಗೆ ಒಂದ್ ಭಯ ಏನು ಅಂತ ಅಂತಂದ್ರೆ ಮನೇಲಿ ಏನು ಒಂದೇ ಉಸಿರು ಮಾಡಕ್ ಹೋಯ್ತಾಳ, ಕೈನಲ್ಲಿ ಮಾಡ್ಕೊಬಿಡ್ತಾಳೆ. ಅದಕ್ಕೆ ಮಾಡಿರ್ಲಿಲ್ಲ, ಸ್ವಲ್ಪ ಸುಮಾರ್ಗಾರವೆ ಹೆಣಸ್ಕೊಂಬರೋಣ. ಅವನು ತಗೊಂಡ್ರೆ ಸುಮಾರಿಗೆ ಹೆಣ್ತಾನ, ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾನೆ, ಮಾಡ್ಕೊಡ್ತಾನೆ. ಇಲ್ಲ ಅಂತಂದ್ರೆ ನಾವು ಬೈತೀವಿ ಅಂತಲಾರುವೆ, ಹಾಗೆ ಮಾಡ್ಕೊಡ್ತಾನೆ. ಯಾಕೆ ಗೊತ್ತಾ, ಹಂಗ ಮಾಡ್ಬೇಕಾದ್ರೆ ನಾವು ಹೊಡೆದ ಡೇಟ್ ತಗೊಳ್ಳಿಲ್ಲ ಅಂತಂದಾಗ ಅವನಲ್ಲಿ ಬೈಕತ್ತಿರ್ತಾನೆ, ಅದಕ್ಕೆ ಬೈಕಬಾರ್ದು ಅಂತೇಳಿ ಬಹಳ ಪಸಂದಾಗೆ ಮಾಡ್ಕೊಡ್ತಾನೆ. ಆಗ್ಲೇ ಮೀನಕ ಬಾಯಿ ತೆಗ್ದಿದ್ಲಪ್ಪ. ಏ ಏನಿಲ್ಲ, ನೀವು ಕೆಲ್ಸದ ಬಗ್ಗೆ ಹೇಳ್ತಾ ಇದ್ರಲ್ಲ, ಒಟ್ಟಿಗೆ ಕುತ್ಕೊಂಡ್ ಮಾಡಿದ್ರೆ ಕೆಲ್ಸದ ಹೆಂಗ್ ಮಾಡ್ತೀವಿ ಸಾಕ್ತದೆ ಅಂತ. ಅವಾಗ ನಂಗೊಂದು ಗೆತ್ತಿ ಬಂತು. ಈಗ ಮೊನ್ನೆ ನಮ್ದು ಅಟ್ಟ ಕ್ಲೀನ್ ಮಾಡಿದಾಗ ರಾಗಿ ಬೀಸೋದು ಕಲ್ಲು, ಅದು ಅಟ್ಟದ ಮೇಲೆ ಇತ್ತ ಕಂಡ್ಯಾ, ನಾನ್ ಇಳಿಸ್ಕೊಬಿಟ್ಟು ನೋಡುವ ಅಂತ ಎಲ್ಲ ತೊಳೆದು ಶುದ್ಧ ಮಾಡಿ ಇಟ್ಟಿದ್ವಾ. ಕಡುಬಿನ ತರಿ ಯಾವಾಗ್ಲೂ ಮಿಕ್ಸಿಲಿ ಬಿಟ್ಕೊಳ್ವೆ ಆಯ್ತಾ. ಆಚಮನೆ ವೀಣಕ್ಕನು ಬಂತು, ಇಬ್ರು ಮಾತಾಡ್ಕೊಂಡು ನಾನನ್ ಕೈ ಅನ್ನೋದು ಇಬ್ರು ಕುತ್ಕೊಂಡ್ರಿ ಎಷ್ಟು ಬೇಗ ಸರಾಗವಾಗಿ ಒಂದ್ ಏಳೆಂಟು ಸೇರು ಕಡುಬಿನ ತರಿ ಮಾಡೇ ಬಿಟ್ವಲ್ಲ. ಅವಳ ಅರ್ಧ ತಗೊಂಡೋದ್ಲು, ನಾನ್ ಅರ್ಧ ತಗೊಂಡ್ ಈಗ ಕಡುಬು ಮಾಡ್ದಾಗ ಏನ್ ಚಂದ ಅನ್ಸುತ್ತ ಗೊತ್ತಾ? ನಾವೇ ಕೈಯಾರೆ ಮಾಡಿದ್ದು, ಸಣ್ಣ ತರಿ ದಪ್ಪ ತರಿ ಬೇರೆ ಮಾಡದ್ನ, ಒಂದು ಉಪ್ಪಿಟ್ಟಿಗಾದದ, ಇನ್ನೊಂದ್ ಕಡುಬಿಗಾಯ್ತಾ. ಏನ್ ಖುಷಿ ಅಂತೀಯ ಅವತ್ತು ಕಡುಬು ಮಾಡ್ದಾಗ? ಚೆನ್ನಾಗಿ ಜಲ್ಸ್ಕಂದಿದ್ರೆ ಹಸಿಟ್ ಪತ್ತದಲ್ಲ ರೊಟ್ಟಿನೂ ತಟ್ಕೋಬಹುದು. ಅಷ್ಟ ಸಣ್ಣ ಬೀಸಕಾಯ್ತಾ ಸರ್ ಸಂಕ್ರಣ ಸರಿ ಹೋಯ್ತು. ಒಂದ್ರಾಡಿದ್ರೆ ಬರುತ್ತೆ ಬರುತ್ತೆ. ಏನೊಂದ್ ನಾಕೈದು ಉಂಡೆ ತಮಟ ಕಟ್ಗಳಷ್ಟು ಬಂದದು, ನೀನ್ ರೊಟ್ಟಿ ಬಡಿಯಷ್ಟು ಬರ್ಬಿಡ್ತಾ. ಓಲಿ ಬಿಡು, ನೀನು ಅಟ್ಟದ ಮೇಲೆ ಇಟ್ಟಿದ್ ಇಳಿಸ್ಕಂದಿದ್ಯಲ್ಲ, ಅದು ಖುಷಿ ಪಡ್ಬೇಕಲ್ಲ. ಎಲ್ಲಾರ ಮನೇಲೂ ಬೀಸಕಲ್ ಇದ್ದೇ ಇದ್ದು, ಒಳಕಲ್ಲು ಇದ್ದ ಇದ್ದ. ಹೌದು, ಈಗ ಸುಮಾರು ಜನ ಒಳಕಲ್ ತೆಗೆದು ಮನೆಯಿಂದ ಹೊರಗೆ ಹಾಕ್ಬಿಟ್ಟವ್ರು. ಬೀಸಕಲ್ ಏನಿದ್ವು ಇವತ್ತ ಅಟ್ಟದ ಮೇಲೆ ಇಟ್ಟು, ಅದ್ರ ಬದಲು ನಮ್ಮ ಮೀನಕ್ ತಂಗಿ ಎಲ್ಲ ಇಳಿಸ್ಕೊಂಡು ನೀಟಾಗಿ ಎಲ್ಲ ಧೂಳುಪಾಳ ಹೊಡ್ಕೊಂಡು ಯಾವಾಗ ಅವ್ರಿಗೆ ಯಾವಾಗ ಟೈಮ್ ಸಿಗ್ತದ ಅದು ಒಂದ್ ರೀತಿ ಖುಷಿ ಕೊಡ್ತದೆ. ಎಕ್ಸರ್ಸೈಜ್ ಅಯ್ಯೋ ರುಬ್ಬಗುಂಡು ಐತೆ ಅಡಿಗೆ ಮನೆ ಮೂಲೆಯಲ್ಲಿ, ನನ್ ಕಾಯಿ ಚಟ್ನಿ ಗಮ್ ಅಂತ ಪುದೀನ ಹಿತ್ಲಲ್ಲಿ ಕಿತ್ಕೊಬಂದು ಒಂದೊಂದ್ ದಿನ ರುಬ್ಕೋತೀನಿ. ಈ ಟೈಮ್ ಇರ್ತದಲ್ಲ ಯಾವಾಗ್ಲೂ ಮಿಕ್ಸಿನೇ. ಒಂದೊಂದ್ಸಲ ತಿನ್ನೋಣ ಅನ್ನಿಸ್ದಾಗ ಕೆಂಡದ ಒಲೆಯಲ್ಲಿ ಮಾಡ್ಕೊಂಡು ರೊಟ್ಟಿ ಸುಟ್ಕೊಂಡು ಕಾಯಿ ಚಟ್ನಿ ಬೆಣ್ಣೆ ಹಾಕೋಬಿಟ್ರೆ ಸಂಕ್ರಣ ಏನ್ ಚಂದಕ್ಕಿರ್ತ. ನಾನು ಇಲ್ಲಿ ಒಳಕಲ್ಲನ್ನು ತೆಗೆದು ಹೊರಕಿಟ್ಟವ್ರು ಎಲ್ಲ ಹೋಗಿ ದಬಾಕ್ ದಬಾಕ್ ಬರೋದು. ಯಾಕೆ ಅಂತ ಅಂತಂದ್ರೆ ನೀರ್ ತುಂಬ್ಕತ್ತದೆ, ಸೊಳ್ಳೆ ಪಟ್ಟೆ ಆಗ್ತವೆ, ಅದ್ರಲ್ಲಿ ಮಲೇರಿಯಾ ಬರೋದು, ಇನ್ಯಾವ್ದು ಕಾಯಿಲೆ ಬರೋದು. ಅದಕ್ಕೆ ಏನ್ ಇಟ್ಕೊಂಡವ್ರು ಅವ್ರಿಗೇನು ಅಂತ ಅಂತಾರೆ ಎಲ್ಲ ದಬಾಕಿ ಅಂತ ಹೇಳ್ಬಿಟ್ಟು. ಇನ್ನೊಂದ್ ಯಾಕೆ ಗೊತ್ತಾ? ಇಟ್ಕೊಂಡಿರೋರು ಯಾಕೆ ದಬಾಕ್ತಿಲ್ಲ ಅಂತಂದ್ರೆ ಅಷ್ಟೊಂದು ಶಕ್ತಿ ಇಲ್ಲ. ಶಕ್ತಿ ಇಲ್ಲ ಒಂದು, ಯಾವಾಗ್ಲಾರು ಕರೆಂಟ್ ಇಲ್ದೇ ಇದ್ದಾಗ ಬೇಕಾಯ್ತದಲ್ಲ ಅನ್ನೋದೊಂದು. ಯಾಕಂತಂದ್ರೆ ಯಾವಾಗ್ಲೂ ಮಿಕ್ಸಿ ಮಿಕ್ಸಿ ಅಂತಂದು ಅದರಲ್ಲೇ ರುಬ್ಬಿ ರುಬ್ಬಿ ಅಭ್ಯಾಸ ಆಗ್ಬಿಟ್ಟು ಈ ಒಳಕಲ್ಲಿ ಕೈ ಹಾಕೋದು ಕಡಿಮೆ. ಅದೇ ಹಾಕೋದು ನೀನ್ ಹೇಳ್ದಂಗೆ ಕರೆಂಟ್ ಪರೆಂಟ್ ಅದು ಹೆಚ್ಚಿಗೆ ಸಮಯ ತೆಗ್ದಾಗ ಮಾತ್ರವಾ? ಹೌದೌದು. ಇಲ್ಲ ನಾವು ಸಣ್ಣ ಮಕ್ಳಿದ್ದಾಗ ದೋಸೆ ಇಡ್ಲಿ ಎಲ್ಲ ನಮ್ಮವ್ವ ಅದ್ರಲ್ಲೇ ರುಬ್ತಿತ್ತಲ್ಲಪ್ಪ. ನಮ್ಗೂ ಒಂದ್ ಕೈ ಹೊಸಿ ದೊಡ್ಡಳಾದ್ಮೇಲೆ ಒಂದ್ ಸ್ವಲ್ಪ ರುಬ್ಸಿರುತ್ತೆ ಕಾಣೆ. ಅದ್ ಬಿಟ್ರೆ ಇನ್ನ ನಾವು ಮದ್ವೆ ಆದಾಗಿಂದ ಮಿಕ್ಸಿನಯ್ಯ. ಅಂದ್ರೆ ಹೆಂಗಸ್ರಿ ನೋವಾಗ್ಬೋದು ಅಂತ ಗಂಟನ್ ಕೊಟ್ಟು ಅಭ್ಯಾಸ ಆಗ್ಬಿಟ್ಟದೆ. ಅಣ್ಣ ನೋಡು, ಹಂಗೆ ನಾನು ಈಗ ನಮ್ಮ ಅತ್ತೆ ಅವರು ಕೊಟ್ಟರೆ ತೋಟ ದೋಸೆ ಕೆಲಸ ಮಾಡ್ಬೇಕು ಅಂತನಲ್ಲ, ಮಾಡ್ಸು ಯಾರು ಬೇಡ ಅನ್ನೋರು ಅಲ್ಲ. ಅಯ್ಯೋ ಭಂಗ ಮಾಡೋದೇನ ಚಂದ, ಅರೆ ಜನ್ಸಿಗ ಹಾಕಲ್ಲ ಅದ್ರದೇ ಒಂದು ಬ್ಯಾಸರ. ನಾಲ್ಕು ಜನ ಬರ್ತಾರೆ ಅಂತ ಒಪ್ಕೊಂಡಿ ಅಂತ ಹೇಳೋರು ಹೇಳಿದಲ್ಲ ಅಲ್ಲ ಹೇಳವ್ರೆ. ಆಮೇಲೆ ಆ ಕಡೆ ಸೈಡ್ ಅವ್ರೆ ಆಗ್ಬೇಕು. ಯಾಕೆಂತಂದ್ರೆ ಕೆಲಸ ಗೊತ್ತಿರೋರೇ ಕೆಲಸ ಮಾಡಿಲ್ಲ, ಮರ ಹತ್ತದ್ ಗೊತ್ತಿರಬೇಕು, ಸವರದ್ ಗೊತ್ತಿರಬೇಕು, ಮ್ಯಾಲ್ಕೊನೆ ಇಳಿಸೋದ್ ಗೊತ್ತಿರಬೇಕು, ಕಾಲು ಕೈ ಮುರ್ಕೊಬಿಟ್ರೆ ಆಮೇಲೆ ಕೆಳಗಡಿಕ ಕೊನೆ ಬಿದ್ದವನ್ ಮತ್ತವನ್ನ ನೀಟಾಗಿ ಸವರ್ಬೇಕು, ಗಿಡದ ರೆಕ್ಕೆ ಮೇಲೆ ಬಿದ್ದವನ್ ನೀಟಾಗಿ ಎತ್ಕೋಬೇಕು. ಈ ತರ ಭಂಗ ಗೊತ್ತಿರೋರು ಮಾಡಿದ್ರೆ ಚಂದ. ಹಂಗೆ ಆ ತೋಟ ನೋಡೋಣ, ಸುಮಾರು ದಿನ ಆಗಿತ್ತಲ್ಲ ನೋಡೋಣ ಹೋದ್ರೆ ಅಣ್ಣಯ್ಯ, ಕಾಡಂಗಿದ್ದಂತ ತೋಟ ಎಲ್ಲವ ಬಟ್ ಸಮೇತ ತೆಗೆಸ್ಬಿಟ್ಟು ಶುಂಠಿ ಶುಂಠಿ ಶುಂಠಿ ಅಂತ ಹೊಸಿ ಶುಂಠಿ ಹಾಕ್ತಿಲ್ಲ ಅಣ್ಣ. ಅಯ್ಯೋ ಶುಂಠಿ ಕತೆ ಹೇಳ್ಬಾರ್ದು ಬಿಡತ್ಲಗಿ. ಅಯ್ಯೋ ಯಾಕೆ ಹೇಳ್ತೀಯ? ಒಳ್ಳೆ ಅದು ಇಳಿಜಾರು ಪ್ರದೇಶ, ನೀರ್ ನೀಟಾಗಿ ಇಳ್ದೋ ಇಳ್ದೋದಕ್ಕೆ ಅಡ್ಡಡ್ಡ ಮಾಡ್ಕೊಂಡು ಊತ್ಕೊಂಡು ಹಾಕೊಂಡು ಆ ಹುಲ್ಲು ಪಲ್ಲೆಲ್ಲ ಹೇರ್ಕೊಂಡು ಈಗಾಗ್ಲೇ ನಾಕ್ ನಾಕ್ ಆರ ಎಲೆ ಬಂದ್ಬಿಟ್ಟ ವಾಲಯ. ಹೌದು ಹೌದು. ಅಲ್ಲ ಅದು ಮಾಡ್ಕೊಳ್ಳಿ ಬೇಡ ಅಂತ ಅನ್ನಕ್ಲ, ಈಗ ಕಾಲು ಗಿಲ್ಲು ಮಾಡ್ಕೊಳ್ಳೇಬೇಕು. ನೀರ್ ನಿಲ್ಬಾರ್ದಲ್ಲ, ನೀರ್ ನಿಂತ್ರ ಕಾಲು ಬರ್ತದೆ ಇಲ್ಲ ಕರಗೋಯ್ತದೆ, ಏನೋ ಒಂದ್ ಆಯ್ತದೆ ಅಂತ ಅನ್ಕೊಂಡು ಮಾಡ್ಲಿ. ನನ್ಗೆ ಹೊಟ್ಟಿರೋದೇನು ಅಂತ ಅಂತಂದ್ರೆ, ಈಗ ಕಳೆದ ವರ್ಷದ ಶುಂಠಿ ಶಂಕರಣ ಎಷ್ಟೋ ಜನ, ನನಗೆ ಗೊತ್ತಿರೋ ಎಷ್ಟೋ ಜನ ಇಳ್ಳೇ ಇಲ್ಲ ಕೀಳದು ಅಂತಂದ್ರೆ ಮನ್ಸ್ ಬರ್ಲಿಲ್ವಲ್ಲ, ಕೀಳಕ್ಕೆ ಬರ್ಲಿಲ್ಲ ಅಲ್ಲೇ ಕರ್ಗೋಯ್ತಲ್ಲವ. ದುಡ್ಡು ಬೇಡವಾ? ಅಟ್ ಲೀಸ್ಟ್ ಏನ್ ಭಂಗ ಮಾಡಕ್ಕೆ ಹಾಕಂದಿದ್ರು, ಬೀಜ ಶುಂಠಿ ದುಡ್ಡಾರು ಬಂದಿದ್ರೆ ಪರವಾಗಿಲ್ಲ. ಹೌದು, ದುಡ್ಡ ಕೈ ಹತ್ತಕ್ಕಲ್ಲ ಅಂತ ನೀನ್ ಹೇಳ್ದಂಗೆ ಭೂಮಿಲಿ ಒಸಿ ಕರ್ಗೋಗಿಲ್ಲ. ಕರ್ಗೋಯ್ತು ಅಷ್ಟೆಲ್ಲ ಆದ್ಮೇಲೆ ಮತ್ತೆ ಈ ತರದಲ್ಲಿ ಹಾಕೋದೈತಲ್ಲ, ಏನೋ ಒಂದು ಭರವಸೆ ಹಾಕ್ತವ್ರೆ. ಈ ವರ್ಷ ದುಡ್ಡಾಗ್ಲಿಲ್ಲ, ಒಂದ್ ವರ್ಷಕ್ಕೆ ಆಗ್ಬಹುದು, ಆದ್ರೆ ಆಗ್ಬಹುದು ಇಲ್ದಿರಲ್ಲ ಹೇಳಕ್ಕಾಗಲ್ಲ. ಲಾಟ್ರಿ ಇದ್ದಂಗೆ ನಾವ್ ಯಾವಾಗ್ಲೂ ನೋಡು ನಮ್ಮ ಚಂದ್ರನನ್ನು ನೋಡ್ಬಿಟ್ಟು ಕಲ್ತ್ಕೋಬೇಕು. ದುಡ್ಡು ಬರ್ಲಿ ಬರ್ದೇ ಇರ್ಲಿ ಅವ್ನ ಹಾಕದೆ ಹತ್ತು ಗುಂಟಿಗೆ ಅಂತೆ ಕುಂಟೆ. ಜಾಸ್ತಿನೇ ಹಾಕಕ್ಕಲ್ಲ, ಕಡಿಮೆ ಮಾಡಕ್ಕಲ್ಲ. ದುಡ್ಡು ಬರ್ಲಿ ಬರ್ದೇ ಇರ್ಲಿ, ಆಮೇಲೆ ಖರ್ಚು ಯಾವ್ದಕ್ ಖರ್ಚು ಅಂತ ಯಾವ್ದಕ್ಕೂ ಖರ್ಚಿಲ್ಲ ಅಂದ್ರೆ ಅವನೇ ಮಾಡ್ಕೋತಾರಲ್ಲ. ಬೀಜ ಸುಂಟೆ ಒಂದೇ ಕೆಲ್ಸನ ಅವನೇ ಮಾಡ್ತಾನೆ. ಗೊಬ್ಬರ ಹಾಕಕ್ ಬೇಕಲ್ಲ ಮನೆಗೊಬ್ಬರವೇ ಇವೆಲ್ಲನೂ ಮಾಡ್ಕೊಂಡು ಮಾಡೋದ್ರಿಂದ ಅದು ದುಡ್ಡು ಎಷ್ಟಾದ್ರು ಸಿಗ್ಲಿ ಒಂದ್ ರೂಪಾಯಿ ಕೆಜಿಗೆ ಒಂದ್ ರೂಪಾಯಿ ಸಿಕ್ಕಿದ್ರು ಆತರ ಯೋಚನೆ ಮಾಡಬೇಕು. ಅಂದ್ರೆ ನಾವು ಈ ತರ ಆಲೋಚನೆ ಮಾಡ್ಬೇಕು ಶಂಕರಣ್ಣ. ಆಮೇಲೆ ನೋಡು ಈಗ ಏನು ಬಿತ್ತನೆ ಪತ್ನೆ ಅಂತ ಅನ್ಕೊಂಡು ಶುರು ಆಗೈತು. ಈಗೆಲ್ಲ ಶುರು ಆಗ್ಬಿಟ್ಟೈತೆ ಬಿಡು. ಮಳೆ ಸ್ವಲ್ಪ ಒಂದ್ ಎರಡು ಮೂರು ಮಳೆ ಚೆನ್ನಾಗಿ ಬಂದು ಎಲ್ಲ ಹೊಲ ಎಲ್ಲ ಉಳಿಸ್ಕೊಳ್ಳ ಉಳಿಸ್ಕೊತವ್ರೆ. ನಾನು ಮೊನ್ನೆ ದಿವಸ 4 ಗಂಟೆ ಆಯ್ತು ಟ್ರಾಕ್ಟರ್ ಹೇಳಿದ್ನ ಅಂತ ನಾನು ಸುಮ್ ಕುತ್ಕೊಳ್ಳಿಲ್ಲ ಅವ್ನ್ ಪಡ್ಕೊಂಡು ಉಳ್ಳಿ ಅಂತ ಅಂತ ಅನ್ಕೊಂಡು ನಾನು ಅದು ಕುಗತಿ ತಗೊಂಡೋಗಿದ್ದೆ ಅಂತ ಹೇಳಿದ್ರು ಬೇಲಿ ಗಿಲ್ಲ ಪುಟ್ಟು ಸಾವಿರ ಹಾಕ್ಬಿಟ್ಟೆ. ಯಾಕೆಂದ್ರೆ ಅದಕ್ಕೆ ಚೆನ್ನಾಗಿ ಚಿಗರ್ಕತ್ತದೆ ಅಂತಿಲ್ಲ ನೀನ್ ಹೇಳಂಗ ನಳ್ಳಸ್ಕ ಬಂದ್ಬಿಡ್ತದೆ ಬರ್ತದೆ ಆಯ್ತಾ. ಅದೆಲ್ಲ ಮಾಡ್ಕೊಂಡು ಇನ್ನ ಅಲ್ಲೊಂದು ಬುಧ ಬಿಟ್ಕೊಂಡಿದ್ನಲ್ಲ ಅಲ್ಲೂ ಸ್ವಲ್ಪ ಅವು ಇವು ಬೆಳ್ಕೊಂಡಿರ್ತಾವಲ್ಲ ಕಳೆ ಪಳೆ ಅಂತ ಅಂತ ಅನ್ಕೊಂಡು ಮುಳ್ಳಿಂಗ ಗಿಡ ಅವು ಇವು ಎಲ್ಲಾನು ಕೊಚ್ಬಿಟ್ಟು ಪಿಕಾಸಿನ ತಗೊಂಡೋಗಿದ್ದೆ ಬಡ್ಡೆ ಅಂತ ಕಿತ್ ಬಿಟ್ಟ ಅಲ್ಲ ಒಳ್ಳೇದಾಯ್ತು ಬಿಡು. ಮುಳ್ಳಿನ ಗಿಡ ಇದ್ರೆ ನಮ್ಗೆ ತಾನೆ ತೊಂದ್ರೆ ಸೊಡ್ಗಡಕ್ಕಲ್ಲ ಅಂತೀನಿ ಕಡೆಯ. ಅದಕ್ಕೋಸ್ಕರವ ಮೊನ್ನೆ ಒಂದ್ ಹತ್ತು ಜನದ ಕೆಲಸವ ಒಬ್ಬನೇ ಮಾಡ್ಬಿಟ್ಟ ನಾನು ಒಬ್ಬನೇ ಮಾಡಿದ್ ನೋಡಪ್ಪ ಕೂಗತಿ ಇಟ್ಕೊಂಡು ನೋಡು ನಿನಗೆ ಹತ್ತು ಜನ ಕೆಲಸ ನೀನ್ ಒಬ್ಬನೇ ಮಾಡ್ಲಿಲ್ಲ ನಿನಗೆ ಅಲ್ಲಿ ಹೆಲ್ಪ್ ಮಾಡಿತ್ತ ಕೂಗತಿ ಕೂಗತಿ ಅದೇ ನಾನು ಕೂಗತಿ ಬಿಟ್ಟೋಗ್ಬಿಟ್ಟಿದ್ರೆ ನನ್ ಪಾಡಿ ನಾನು ಕೂತ್ಕೊಂಡ್ ಏನ್ ಮಾಡಕ್ಕಾಯ್ತದೆ ಇಲ್ಲ ಕೂಗತಿ ಇದ್ದಿದ್ರೆ ಎಷ್ಟು ಕೆಲಸ ಆಯ್ತು ಅಂತ ಅಂತ ಅಂದ್ರೆ ನೋಡು ನೀನಾಗ್ಲಿ ಮೀನಕ್ಕಾಗ್ಲಿ ನಾನಾಗ್ಲಿ ಯಾವತ್ತಾರ ಹೊಲ್ತಕ್ಕೋನ ಕೈ ಬಿಸ್ಕೊಂಡು ಹೋಗ್ಬಾರ್ದು ಕೈ ಬಿಸ್ಕೊಂಡು ಹೋಗಬಾರ್ದು ಇಟ್ಕೊಂಡು ಒಂದ್ ಇಟ್ಕೊಂಡು ಹೋಗ್ಲೇಬೇಕು ಕೂಗತಿ ಇಟ್ಕೊಂಡು ಹೋದ್ರೆ ಭಾರಿ ಕೆಲಸ ಆಯ್ತು. ನಾನು ಈ ವಿಚಾರವ ಯಾಕೆ ಹೇಳ್ದೆ ಅಂತಂದ್ರೆ ಆಗ್ಲೇ ಬಂದ ತಕ್ಷಣನೇ ಇವು ಹಣಿಸ್ಲಿಲ್ಲ ಅಂತಂದ್ರೆ ಬಂಗಾಕಲ್ಲ ಆದ್ರೆ ನೀನ್ ಹೇಳ್ದಂಗೆ ಬಂದ್ರೆ ಹೆಂಗಸರು ಅರ್ಜೆಂಟ್ ನಾಗೆ ಮಾಡ್ಬೇಕಾದ್ರೆ ಕೈ ಮೇಲೆ ಬಂದ್ಬಿಡ್ತದಲ್ಲ ಅದೊಂದು ಹೆದರಿಕೆ ಭಯ ಬಿಟ್ರೆ ಈಗ ನೀನ್ ಹೇಳ್ದಂಗೆ ಇನ್ನ ಹೋಗ್ಬೇಕಾದ್ರೆ ಬರ್ಬೇಕಲ್ಲೆಲ್ಲವ ಕೈಯಲ್ಲೊಂದು ಆತರ ಇಟ್ಕೊಂಡು ಹೋದ್ರೆ ಆತರ ಇಟ್ಕೊಂಡು ಹೋದ್ರೆ ಭಾರಿ ಒಳ್ಳೇದು. ಆಮೇಲೆ ಇತ್ತೀಚೆಗೆಲ್ಲವ ಬೇರೆ ಈ ಸುಮಾರು ಎಂತೆಂತವ ಕಾಡು ಪ್ರಾಣಿಗಳೆಲ್ಲ ಬತ್ತಾವೆ ಹೋಯ್ತಾವೆ ಅಂತ ಹೇಳ್ಬಿಟ್ಟು ಒಂದಿದ ಹೌದು ಎಲ್ಲಿ ಏನಿರ್ತಾವ ಯಾವ ಗೊತ್ತು ಕೈಯಲ್ಲೊಂದು ಆತರ ಇದ್ಬಿಟ್ರೆ ಕೈಯಲ್ಲೊಂದು ಆತರ ಇದ್ರೆ ನಮ್ಗೊಂದು ಯಾವ ಬಂದ್ರು ಒಂದ್ ಧೈರ್ಯ ಅಲ್ವಾ ಒಂದ್ ಧೈರ್ಯ ಏನೋ ಒಂದ್ ಮಾಡೋಣ ಅನ್ನೋ ತರದಲ್ಲಿ ಆಗುತ್ತೆ. ಯಾಕಂದ್ರೆ ಎಲ್ಲ ಹೊಡೆದ್ ಚಚ್ಚಾಕ್ಬೇಕು ಅಂತ ಅಲ್ಲ ನಮ್ ರಕ್ಷಣೆಗೆ ನಮ್ ರಕ್ಷಣೆಗೋಸ್ಕರ ಇಟ್ಕೊಳ್ಳ ಅಂತದ್ ಒಳ್ಳೇದು. ಅದು ಮೊನ್ನೆ ಒಂದು ಉಕ್ಕೆ ಹೊಡೆಸಿದ್ನ ಇನ್ನೊಂದ್ 4 ದಿವಸ ಬಿಟ್ಟು ಇನ್ನೊಂದು ಉಕ್ಕೆ ಹೊಡ್ಸ್ಬಿಡ್ತೇನೆ. ಯಾಕೆಂತ ಮಣ್ಣೆಲ್ಲ ಚೆನ್ನಾಗಿ ಹುಡಿಯಾಗೈತೆ ಹೊಡ್ಸ್ಬೇಕು. ಯಾಕೆಂತಂದ್ರೆ ಬರೀ ನಾನು ಒಂದು ಉಕ್ಕೆ ಹೊಡ್ಕೊಂಡು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅನ್ನ ಅಂತದ್ ಅಲ್ಲ ಶಂಕರಣ್ಣ ಆಯ್ತಾ. ಒಂದ್ 4 ಉಕ್ಕೆ ಹೊಡ್ಸ್ಬೇಕು ಅಂದ್ರೆ 4 ಉಕ್ಕೆ ಹೊಡೆಸ್ದಾಗ ಏನಾಯ್ತದೆ ಅಂತಂದ್ರೆ ಮಣ್ಣು ಚೆನ್ನಾಗಿ ಸಡ್ಲಾಯ್ತದೆ ಕೆಳಗಿಂದ ಮ್ಯಾಕೆ ಕೆಳಗಿಂದ ಮ್ಯಾಕೆ ಮಾಡ್ಕೊಂಡಾಯ್ತದೆ. ಈ ಕಳೆ ಬೀಜಗಳು ಅವು ಇವೆಲ್ಲ ಮ್ಯಾಕ್ ಬತ್ತವೆ ಮ್ಯಾಕ್ ಬಂದವೆಲ್ಲ ಸತ್ತೋಗ್ಬಿಡ್ತವೆ ಬಿಸಿಲಿಗೆಲ್ಲ ಸತ್ತೋಯ್ತವೆ ಈ ಕ್ರಿಮಿಕೀಟ ಇದಾವೆಲ್ಲ ಈ ಬಿಸಿಲಿಗೆ ಸತ್ತೋಯ್ತವೆ. ನಮ್ಮ ಮಣ್ಣು ಒಳ್ಳೆ ಮೆತ್ತಗೆ ಅಂತಂದ್ರೆ ಹಿಂಗ್ ಕಾಲಿಟ್ರೆ ಸಾಕು ದಸಕು ನೋಳಿಕೊಯ್ತದೆ ಹಂಗಾಯ್ತದೆ. ಹಂಗ್ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಒಳ್ಳೆ ಬೆಳೆ ಬರಕ್ ಸಾಧ್ಯ ಬತ್ತದೆ. ಇಲ್ಲ ಅಂತ ಅಂದ್ರೆ ಬರೀ ಕಷ್ಟ ಆಯ್ತದೆ ಶಂಕರಣ್ಣ. ಅಂದ್ರೆ ನಾವು ಚೆನ್ನಾಗಿ ಉಕ್ಕೆ ಮಾಡಿ ಬೇರೆ ಮಾಡ್ಸಿರ್ತೀವ ಎಲ್ಲ ಸಡ್ಲ ಆಗಿರ್ತದಲ್ಲ ಮಣ್ಣು ಅದೆಷ್ಟೇ ಮಳೆ ಬರ್ಲಿ ನೀರೊಳ್ಳೆ ಬೆಡ್ ಬೆಡ್ ಇರ್ದಂಗೆ ಬ್ರೆಡ್ ಗೆ ಹಾಲ್ಗೆ ನಾವು ಎಷ್ಕೊಂಡಿರ್ಕತ್ತದ ಹಂಗಿರ್ಕತ್ತದೆ ಹಂಗಿರ್ಕಬೇಕದು ಹಂಗಿರ್ಕಂದು ನಮ್ಮ ಮಣ್ಣಲ್ಲಿ ನಮ್ ನೀರ್ ಹಿಂಗ್ಬೇಕು ಅಲ್ಲಿ ಹಿಂಗ್ತು ಅಂತ ಅಂತ ಅಂತ ಅಂದ್ರೆ ಅದು ಫಲವತ್ತತೆ ಜಾಸ್ತಿ ಹಂಗ ಹಿಂಗ್ದಾಗ ಇನ್ನೊಂದ್ ಏನಾಯ್ತದೆ ಗೊತ್ತಾಣಯ್ಯ ಈ ಗೊಬ್ಬರ ಪಬ್ಬರ ಹಾಕ್ದಾಗ ಅದು ಕೊಚ್ಕೊಂಡ್ ಹೋಗಲ್ಲ ಕೊಚ್ಕೊಂಡ್ ಹೋಗಲ್ಲ ನಮ್ಮ ಮಣ್ಣೊಳಗೆ ಅಲ್ಲೇ ಇರ್ತದೆ ಫಲವತ್ತತೆ ಇನ್ನೂ ಹೆಚ್ಚಾಯ್ತದೆ ಇನ್ನೂ ಹೆಚ್ಚಾಗುತ್ತೆ. ನಮ್ಮ ಭೂಮಿ ಒಳ್ಳೆ ಫಲವತ್ತಾದಾಗ ಒಳ್ಳೆ ಬೆಳೆ ಬರ್ತದೆ ಇಳುವರಿನೂ ಜಾಸ್ತಿ ಆಗುತ್ತದೆ. ನಾನು ಇನ್ನೂ ಒಂದ್ ಉಕ್ಕೆ ಹೊಡಿಸ್ತೇನೆ ಅದಾದ್ಮೇಲೆ ನೋಡ್ಕೊಂಡು ಮಳೆ ನೋಡ್ಕೊಂಡು ಕಳೆ ನೋಡ್ಕೊಂಡು ಬೇಕಾ ಇನ್ನೂ ಒಂದು ಉಕ್ಕೆ ಹೊಡಿಸ್ತಾರೆ. ಈಗ ಮೊದ್ಲೆಲ್ಲ ನಾವು 7 ಉಕ್ಕೆ 5 ಉಕ್ಕೆ ಎಲ್ಲ ಹೊಡಿತಿದ್ವಿ 6 ಕಟ್ಟೆ ಹೊಡಿತಿರ್ಬೇಕಾದ್ರೆ ಹಂಗಾಗಿ ನೋಡು ಕಳೆ ಹತ್ರ ಬತ್ತ ಇರಲಿಲ್ಲ. ಯಾಕೆಂದ್ರೆ 6 ಉಕ್ಕೆ 7 ಉಕ್ಕೆ ಹೊಡೆದನೋತ್ಗೆ ಅವ್ ಯಾವ ಬೀಜ ಎಲ್ಲಿ ಗಾಳಿಲಾರು ಬರ್ಲಿ ಮಳೆಲಾರು ಬರ್ಲಿ ಎಲ್ಲಾರು ಬರ್ಲಿ ಹುಟ್ಟು ಸತ್ತೋಗ್ಬಿಡವು. ಈಗ ಬರೀ 1 ಉಕ್ಕೆ ಹೊಡೆಯೋದು ಹಿಂಗಡೆಯಿಂದ ಬಿತ್ತನೆ ಮಾಡೋದು ಅಂತ ಅಂತ ಅಂದ್ರೆ ಕಳೆ ಬರಕ್ಲು ಶಂಕರಣ್ಣ ಬಂದೇ ಬರ್ತದೆ ಬಂದೇ ಬರ್ತದೆ ಆಯ್ತಾ. ಅರಸಿಕೆರೆ ಚನ್ನಪಣದ ಕಡೆ ಎಲ್ಲವ ನೋಡು ಹೊಸದೊಂದು ಶುರು ಆಗೈತಂತೆ. ಬಿಸ್ನೆಸ್ ಏನ್ ಬಿಸ್ನೆಸ್ ಅಂತ ಅಂತ ಅಂದ್ರೆ ಈಗ ಶಂಕರಣ್ಣ ಒಂದು 2 ಎಕರೆ ಹೊಲ ಐತೆ ಆಯ್ತಾ. ಮೀನಕ್ಕೊಂದು 4 ಎಕರೆ ಹೊಲ ಐತೆ ಆಯ್ತಾ. ಹೊಲ ಇದ್ರೆ ನಿಮ್ಮ ಕೇಳೋದು ಜೋಳ ಹಾಕ್ತೀರ ರಾಗಿ ಹಾಕ್ತೀರ ಇಲ್ಲ ಆಲೂಗಡ್ಡೆ ಹಾಕ್ತೀರ. ಅವ್ರು ನಮ್ಗೆ ಉತ್ಕೊಡಕ್ಕೆ ಉತ್ಕೊಡೋದಲ್ಲ ಹೇಳ್ತೀನಿ ಕೇಳು ಏನ್ ಹಾಕ್ತೀರ ನೀವ್ ಏನ್ ಹಾಕ್ತೀರಾ ಅಂತ ಅಂತ ಫಸ್ಟ್ ನೀನ್ ಜೋಳ ಹಾಕ್ತೀಯ ರಾಗಿ ಹಾಕ್ತೀಯ ಜೋಳ ಹಾಕ್ತೀನಿ ನೀವು ಬೆಳೆಯೋದೇ ಅದೇ ಅಲ್ವಾ ಮೆಕ್ಕೆಜೋಳ ಹಾಕ್ತಾರೆ. ಇನ್ಯಾರೋ ಸ್ವಲ್ಪ ಬುದ್ಧಿವಂತರು ನಾವು ರಾಗಿ ಅನ್ನ ಉಣ್ಣರು ಅಂತ ಅನ್ಕೊಂಡು ಒಂದ್ ಚುರುಟಕ್ಕೆ ಅಂತ ಅನ್ಸ್ಕೊಂಡು ರಾಗಿ ಹಾಕ್ತಾರೆ. ಚೂ ದುಡ್ಡು ಕಾಸು ಚೆನ್ನಾಗಿ ಓಡಾಡ ಅಂತಾರ ಗೆಂಡೆ ಹಾಕ್ತೀನಿ ಗೆಂಡೆ ಹಾಕ್ತೀನಿ ಅಂತ ಅಂತ ಅಂತಾರೆ. ಹಿಂಗ್ ನಡೀತೈತಲ್ಲ ಇದಾಗ ಬಂದ್ಬಿಟ್ಟು ಕೇಳ್ಕೊಳ್ಳೋದು ನಾನು ನೀನ್ ರಾಗಿ ಹಾಕ್ತೀಯೋ ಜೋಳ ಹಾಕ್ತೀಯೋ ಅಂತ ಅನ್ಕೊಂಡು ಜೋಳಕ್ಕಾದ್ರಿಷ್ಟು ರಾಗಿಗಾದ್ರಿಷ್ಟು ಪ್ಯಾಕೇಜು ಓ ಅಂದ್ರೆ ಅವನೇ ನಮಗೆ ಬಂದು ಊತ್ಕೊಟ್ಟು ಬಿತ್ಕೊಟ್ಟು ಹೋಯ್ತಾನೆ, ಒಂದಿಲ್ದ್ರೆ ನಾಲ್ಕಕ್ಕೆ ಹೊಡ್ಕೊಡ್ತಾನೆ, ಎಷ್ಟು ಹೇಳ್ತೀವಿ ಅಷ್ಟು. ಅದೆಲ್ಲ ಫಿಕ್ಸ್ ಮಾಡ್ಕೊಬಿಟ್ಟವ್ರೆ, ನಾಲ್ಕಕ್ಕೆ ಆದ್ರೆ ಇಷ್ಟು, ಮೂರಕ್ಕೆ ಆದ್ರೆ ಇಷ್ಟು, ಬಿಸ್ನೆಸ್ ಎರಡಕ್ಕೆ ಆದ್ರೆ ಇಷ್ಟು, ಇಲ್ಲಿ ಬೆಳಗ್ಗೆ ಊತ್ಬಿಟ್ಟು ಮಧ್ಯಾಹ್ನ ಬಿತ್ತನೆ ಮಾಡಿದವ್ರು ಇಷ್ಟು. ನೋಡ್ ಮೀನಕ್ಕ, ಫುಲ್ ಪ್ಲೇಟ್ ಹಾಫ್ ಪ್ಲೇಟ್ ಊಟತರ ಆತರ ಮಾಡ್ಕೊಂಡು ಅದು ಪ್ಯಾಕೇಜ್ ಕೊಟ್ಬಿಡೋದಂತೆ ಅವನು. ಅದೇ ಉಕ್ಕೆ ಮೇಲೆ ಡಿಪೆಂಡ್, ಅವನು ಎರಡಕ್ಕೆ ಮೂರಕ್ಕೆ ಮಾಡ್ಕೊಂಡು ಮಾಡ್ತಾನೆ, ಆಮೇಲೆ ಬಿತ್ತನೆ ಅವನೇ ಮಾಡ್ತಾನೆ. ನೀನ್ ಬೀಜ ಬೇಕಾದ್ರೆ ನೀನ್ ಕೊಡಿಸ್ಬೋದು, ಇಲ್ಲ ಅವನೇ ತಗೊಂಬರ್ತಾನೆ. ಗೊಬ್ಬರನು ಅಷ್ಟೇ, ಈಗೆಲ್ಲ ಬಿತ್ತನೆ ಮಾಡಕ್ಕೆಲ್ಲ ಮಿಷನ್ ಬಂದವಲ್ಲಪ್ಪ, ಟ್ರ್ಯಾಕ್ಟರ್ ಬಿತ್ತನೆ ಕೂರ್ಗೆ ಎಲ್ಲ ಬಂದವಲ್ಲ, ಆ ಕೂರ್ಗೆನಲ್ಲಿ ಒಂದ್ ಕಡೆ ಬೀಜ ಬಿಡ್ಬೋದು, ಇನ್ನೊಂದ್ ಕಡೆ ಗೊಬ್ಬರ ಬಿಡ್ಬೋದು, ಆಯ್ತಾ? ನಿಮ್ಗೆ ಹೆಂಗೆ ಬೇಕು ಹೇಳಿ ಅಂತ ಅಂತ ಅಂತ ಅಂತ. ಇದ್ಕಾದ್ರೆ ಇಷ್ಟು ಬಿತ್ತನೆ ಬೀಜ ನೀನೇ ತರ್ಕೊಡೋದಾದ್ರೆ ಇಷ್ಟು, ನಾನೇ ತರೋದಾದ್ರೆ ಇಷ್ಟು, ಈ ಮಟ್ಟಕ್ಕೆ ಬಂದ್ಬಿಟ್ಟೈತೆ. ಇವತ್ತು ವ್ಯವಸಾಯನು ನಾವು ಪ್ಯಾಕೇಜ್ ಕೊಟ್ಟು ಮಾಡಿಸೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ, ಕಮರ್ಷಿಯಲ್ ಆಗ್ಬಿಟ್ಟೈತೆ. ನಮ್ಗೆ ಇಷ್ಟು ದುಡ್ಡು ಕೊಡಿ ಅಷ್ಟೇ, ರಾಗಿ ಒಂದ್ ಎಕರೆಗೆ ಬಿತ್ತನೆ ಮಾಡ್ಕೊಡ್ತೀವಿ, ಇಷ್ಟು ಕೊಟ್ರೆ ಆಯ್ತು ಬಿತ್ತನೆ. ಅಂದ್ರೆ ಈಗ ಆಳು ಕಾಳ ಮೇಲೆ ನಾವು ಅವಲಂಬನೆ ಆಗ್ಬಿಟ್ಟು, ಅವ್ರು ಬತ್ತಿಲ್ಲ ಇವ್ರು ಬತ್ತಿಲ್ಲ ಕೆಲಸದವರೆಲ್ಲ ಅದಕ್ಕೆ ಅಲ್ಲ, ಇದು ಒಂಥರ ಒಳ್ಳೇದೇ ಶಂಕರಣ. ಇಲ್ಲ ಸೋಂಬೇರಿ ಮಾಡ್ಬಿಡ್ತದಲ್ಲ, ಅಲ್ಲ ಸೋಂಬೇರಿ ಮಾಡ್ಲಿ, ಜನ ಇಲ್ವಲ್ಲ, ನೀನ್ ಒಬ್ಬ ಎಷ್ಟು ಅಂತ ಮಾಡ್ತೀಯ? ಈಗ ನೀನು ನಿಮ್ ಮನೆಯವರು ಇಬ್ರು ಸೇರ್ಕೊಂಡು ರಾಗಿ ಸಸಿ ನಾಟಿ ಮಾಡಿ ಅಂತ ಅಂದ್ರೆ ಬೆಳಗಿನ ಸಾಯಂಕಾಲವರೆಗೂ ಎಷ್ಟು ಮಾಡ್ತೀರಾ? ಕಷ್ಟ, ಅರ್ಧ ಎಕರೆ ಮಾಡಿದ್ರೆ ಹೆಚ್ಚು, ಅರ್ಧನೂ ಹಾಕಲೇ ಬಿಡು, ಅದೇ ಹೆಚ್ಚು. ನೀನ್ ಹತ್ತು ಗುಂಟೆ ಮಾಡಿರ್ಬೇಕಾದ್ರೆ ನಾನು ಅವತ್ತೆ ಕೊಳಕು ಊಟ ಹಾಕ್ಸ್ಬಿಡ್ತೀನಿ ನಿಂಗೆ. ಅದಕ್ಕೆ ಹೇಳಿತ್ತು ಮಾಡೇ ಮಾಡ್ತೀನಿ ಅನ್ಲಿಲ್ಲ, ಮಾಡಿದ್ರೆ ಹೆಚ್ಚು, ಮಾಡಿದ್ರೆ ಹೆಚ್ಚಾಯ್ತದೆ. ಹಂಗಾಗಿ ಇದು ಒಳ್ಳೇದೇ, ಆದ್ರೆ ಅರ್ಜೆಂಟ್ಗೆ ಮತ್ ಇನ್ಯಾವ್ದೋ ಬೇರೆ ತರದ ಬೆಳಗ್ಗೆ ಓದ್ಬಿಟ್ಟು ಮಧ್ಯಾಹ್ನ ಬಿತ್ತನೆ ಮಾಡ್ಕೊಡೋ ಈ ತರದವಲ್ಲ, ನಾವ್ ಇಷ್ಟು ವರ್ಷ ಹೆಂಗ್ ಮಾಡ್ತಿದ್ದ ಹಂಗೆ ಮಾಡೋಣ. ನಾಲ್ಕೈದಕ್ಕೆ ಹೊಡಿಲೇಬೇಕು, ಮಣ್ಣು ಒಂಚೂರು ಮಾಗ್ಬೇಕು, ನೀರ್ ಕುಡಿಬೇಕು ಚೆನ್ನಾಗಿ, ಕಳೆ ಪಳೆ ಎಲ್ಲ ಹುಟ್ಕೋಬೇಕು, ಆಮೇಲೆ ಇನ್ನೊಂದು ಉಕ್ಕೆ ಹೊಡಿಬೇಕು, ಈ ತರ ಮಾಡ್ಕೊಂಡು ಆಮೇಲೆ ಬಿತ್ತನೆ ಯಾವಾಗ ಮಾಡೋದಿರ್ತದ ಮಾಡೋಣ. ಪ್ಯಾಕೇಜ್ನೆ ಕೊಟ್ಟು ಮಾಡ್ಸೋಣ ಇಲ್ಲ ಅಂತ ಹೇಳ್ಬಿಟ್ಟು ಮಿನಿಮಮ್ ಅವನಿಗೆ ಹೇಳ್ಬೇಕು. ಹೌದು, ಅಷ್ಟ ಆದಾಗ ಮಾತ್ರ ನೀನ್ ಹೇಳ್ದಂಗೆ ಕಳೆ ಬರಕಲ್ಲ, ಭೂಮಿ ಹಗುರ ಆಯ್ತದೆ, ಮಣ್ಣು ಒಳ್ಳೆ ಸೆಟ್ಲ್ ಆಗಿರ್ತದೆ, ಆಳವಾಗಿ ಬೇರು ಯಾವಾಗ ಹೋಯ್ತದೋ ನೀರ್ ನಮ್ಸ ಚೆನ್ನಾಗಿ ಎಳ್ಕತ್ತದೆ, ಒಳ್ಳೆ ನೀರ್ ಕುಡ್ದಿರ್ತದಲ್ಲ, ನೀರೆಲ್ಲ ಕೆಳಗೋಗಿರ್ತದೆ, ಬೇರು ಹೀರ್ಕತ್ತದೆ, ಒಳ್ಳೆ ಫಲವತ್ತಾಗಿರ್ತಕ್ಕಂತ ಫಸಲು ಬರ್ತದೆ. ಈಗ ನನ್ನಂಗೆ ನಿನ್ನಂಗೆ ಹಳಬ್ರಾದ್ರೆ ಕ್ರಮವಾಗಿ ಮಾಡ್ತಾರೆ, ಯಾಕೆ ಅಂತ ಅಂದ್ರೆ ಕ್ರಮವಾಗಿ ಮಾಡೋದು ಹೆಂಗೆ ಅಂತ ಅವ್ರಿಗೆ ಗೊತ್ತು. ಒಂದು ಕ್ರಮವಾಗಿ ಮಾಡಿದ್ರೆ ಏನೇನು ಅನುಕೂಲ ಅನ್ನೋದು ಗೊತ್ತು ಅವ್ರಿಗೆ. ಆದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಅಂತ ಅಂದ್ರೆ ಈಚಿನ ಹುಡುಗರು ದುಡ್ಡು ಮಾಡ್ಬೇಕು ಹೆಂಗಾರು ಅಂತ ಆಸೆ, ಅಂದ್ರೆ ಅರ್ಜೆಂಟ್ಗೆ ಅರ್ಜೆಂಟ್ಗೆ ಇವತ್ತೇ ಬಿತ್ತನೆ ಮಾಡ್ಕೊಡ್ಬೇಕಾ, ಬೆಳಗ್ಗೆ ಆಯ್ತು ಎರಡೆಲ್ಲ ಮೂರಕ್ಕೆ ಇವತ್ತೇ ಉತ್ಬಿಡ್ತೀನಿ, ಮಧ್ಯಾಹ್ನ ಬಿತ್ತನೆ ಮಾಡ್ಕೊಡ್ತೀನಿ, ಆಮೇಲೆ ನಾಳೆ ಬೇರೆ ಕಡೆಗೆ ಹೋಯ್ತೀನಿ ಅನ್ನ ತರದವರು ಇರ್ತಾರೆ. ಹಂಗಲ್ಲ, ಅದು ಶಂಕರ ತರಾತುರಿಲಿ ಮಾಡಬಾರ್ದು, ತರಾತುರಿಲಿ ಮಾಡಕ್ ಹೋಗಬಾರ್ದು, ಅದು ಅವ್ರಿಗೂ ಒಳ್ಳೇದಲ್ಲ ನಮ್ಗೂ ಒಳ್ಳೇದಲ್ಲ. ಆಯ್ತಾ? ಈಗ ಅವರೇ ಮಾಡಿದ್ರು ಸ್ವಲ್ಪ ಈ ತರದವೆಲ್ಲ ಕ್ರಮ ನಮ್ಮಂತರವಾಗಿ ತಿಳ್ಕೊಂಡು ಹಿಂಗೆಲ್ಲ ಹಿಂಗೆ ಎಷ್ಟು ದಿವಸ ಬಿಡ್ಬೇಕು, ಎಷ್ಟು ದಿವಸಕ್ಕೆ ಮಾಡ್ಬೇಕು, ಬಿತ್ತನೆ ಯಾವಾಗ ಮಾಡ್ಬೇಕು, ಯಾವ ಮಳೆಗೆ ಮಾಡ್ಬೇಕು, ಇದು ಮುಖ್ಯ. ಬಿತ್ತನೆ ಮಾಡುವ ತಕ್ಷಣ ಬೆಳಗ್ಗೆ ಉತ್ಬಿಟ್ಟು ಚೆನ್ನಾಗಿ ಮಳೆ ಬಿದ್ದೈತೆ ಅಂತ ಅನ್ಕೊಂಡು ಇನ್ ಹದಿನೈದು ದಿವಸ ಮಳೆ ಆದ್ರೆ ಏನಪ್ಪ ಮಾಡ್ತೀಯ ಅಲ್ವಾ? ಅಲ್ವಾ, ಅದಾಗಿರ್ತದೆ ಎರಡು ದಿನಕ್ಕೆ, ಇನ್ ಹದಿನೈದು ದಿನ ಇಪ್ಪತ್ತು ದಿನ ಮಳೆ ಬರ್ಲಿಲ್ಲ ಅಂತಂದಾಗ ಹೌದು ಭೂಮಿ ಹೆಂಗ ಗೊತ್ತಾಯ್ತದೆ, ಗೊತ್ತಾಗೋದು ಆಮೇಲೆ ಅಲ್ವಾ ಗೊತ್ತಾಗೋದು. ಅದಕ್ಕೋಸ್ಕರವ ಸ್ವಲ್ಪ ಒಂದು ತಳಾರಿಕೆ ಮಾಡ್ಕೊಂಡು ಹೋಗೋದು ಒಳ್ಳೇದು ಶಂಕರಣ. ಅಲ್ವಾ, ಈಗ ನಾನು ಅದೇ ವಿಚಾರ ಬಗ್ಗೆ ಹೇಳ್ತಾ ಬಂದೆ. ಈಗ ನೋಡಲಿ, ನಾನು ಅವತ್ತು ಮೀನಕಂಗ್ ಹೇಳಿದ್ದೆ, ಈ ಬೀಜದ ವಿಚಾರ ಏನಾದ್ರು ನಿನಗೆ ಗೊತ್ತಾದ್ರೆ ಒಳ್ಳೆ ಬೀಜಗಳು ಎಲ್ಲಿ ಸಿಗ್ತವೆ, ನಾಟಿ ಬೀಜಗಳು ಎಲ್ಲಿ ಸಿಗ್ತವೆ, ಅಥವಾ ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ನಿನ್ನ ಹತ್ರ ವಿಚಾರಗಳಿದ್ರೆ ಹೇಳ್ ಮೀನಕ ಅಂತ ಹೇಳಿದ್ದೆ. ಅವ್ನು ಏನ್ ಮಾಡ್ತಾಳ ಏನೋ, ಕೇಳುವ ಅಣ್ಣ ಹತ್ರ ಅಂತಾನೆ ಬಂದೆ ಕಣಪ್ಪ, ಅಣ್ಣನೇ ಹೇಳುತ್ತಡಿ. ಅಲ್ಲ, ಒಂದೇನು ಅಂತ ಅಂದ್ರೆ ಶಂಕರಣ, ಈಗ ನಮ್ಗಂತವೆ ಕೃಷಿ ಇಲಾಖೆಲ್ಲ ಕೊಡ್ತಾರೆ. ಆಯ್ತಾ? ಮೊನ್ನೆ ಹೋಗಿದ್ದೆ ನಾನು, ಈಗ ಮುಂಗಾರಂಗಾಮ್ಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊತಿದ್ವಿ ನಾವು ಅಂತ ಅಂದ್ರು. ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಕ್ತದಲ್ಲ, ಎಲ್ಲ ರೆಡಿ ಮಾಡ್ಕೊತಿದ್ವಿ ಅಂತ ಅಂತ ಅಂತ ಅಂದ್ರೆ, ಈಗ ನಮ್ಮ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜಮೀನ್ ಐತೆ, ಅದರಲ್ಲಿ ಎಷ್ಟು ಸಾಗುವಳಿ ಮಾಡ್ತಾರೆ, ಎಷ್ಟು ಎಕರೆಗೆ ಜೋಳ ಹಾಕ್ತಾರೆ, ಎಷ್ಟು ಎಕರೆಗೆ ಆಲೂಗಡ್ಡೆ ಹಾಕ್ತಾರೆ, ಎಷ್ಟು ಎಕರೆಗೆ ಈ ಒಂದು ರಾಗಿ ಹಾಕ್ತಾರೆ, ಇವೆಲ್ಲನು ಅವರು ಅವ್ರತಾವ್ ಇಟ್ಕೊಂಡಿರ್ತಾರೆ, ಅಂಕಿಅಂಶ ಇಟ್ಕೊಂಡಿರ್ತಾರೆ. ಅದಕ್ಕೆ ಎಷ್ಟು ಬೇಕಾಯ್ತದೆ ಬಿತ್ತನೆ ಬೀಜ? ಈಗ ಜ್ವಾಳ ಇಷ್ಟು ಹೆಕ್ಟೇರ್ಗಾದ್ರೆ ಎಷ್ಟು ಬೇಕು? ಅದ ಇವರು ಈಗಲೇ ಕೊಟ್ಬಿಡ್ಬೇಕು ಅವ್ರಿಗೆ, ಅಲ್ಲಿ ಸರ್ಕಾರಕ್ಕೆ ಇಷ್ಟು ಬೇಕಾಗುತ್ತೆ ಮಾಹಿತಿಯ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಬಂದ್ಬಿಡ್ಬೇಕು. ಆ ಟೈಮ್ಗೆ ಮಳೆ ಬಿದ್ದಿನ ಬಿತ್ತನೆ ಮಾಡ್ತಾವ್ರೆ ಅನ್ನೋದ್ರೊಳಗಡೆ ಬಂದು ಇಲ್ಲೆಲ್ಲ ಸ್ಟಾಕ್ ಆಗಿರ್ಬೇಕು, ಇನ್ನೊಂದು ತಿಂಗಳೊಳಗಡೆ ಬಂದ್ಬಿಡ್ಬೇಕು. ನೀನ್ ಎಷ್ಟೊತ್ತಿನ ರಾತ್ರಿ ಹೋದ್ರೆ ಕೊಡಂಗಿರ್ಬೇಕು, ಜ್ವಾಳ ಬೇಕು ರಾಗಿ ಬೇಕೋ, ತಣ್ಣಿ ಬೇಕೋ, ಹುಳಿ ಕಾಳು ಬೇಕೋ, ತೊಗರಿ ಬೇಕೋ, ಕೊಡಂಗಿರ್ಬೇಕು. ಆ ತರದೊಂದು ವ್ಯವಸ್ಥೆ ಎಲ್ಲ ಮಾಡ್ಕೋತಾವ್ರ ಶಂಕರಣ್ಣ. ಆಯ್ತಾ, ಆಮೇಲೆ ಈಗ ಸರ್ಕಾರದ ಕಡೆಯಿಂದಲೇ ತರ ಅಂತದ್ದು ಒಳ್ಳೇದು. ಯಾಕೆ ಅಂತ ಅಂದ್ರೆ ಸರ್ಕಾರ ಅಂತ ಅಂದ್ರೆ ಅದು ಒಂದು ಕ್ರಮವಾಗಿರ್ತದೆ, ಕ್ರಮವಾಗಿರ್ತದೆ. ಇನ್ನು ಉಳಿದಂತೆ ನಿನ್ಗೆ ಎಲ್ಲಾನು ಹೇಳಿದೀನಿ. ಈಗ ಬಿತ್ತನೆ ಬೀಜದ್ದು ಚೀಟಿ ಏನಿರ್ಬೇಕು, ಪ್ಯಾಕಿಂಗ್ ಏನಿರ್ಬೇಕು. ಆಮೇಲೆ ನೋಡಿದ್ ನೀನ್ ಎಲ್ಲಾರು ಕೊಂಡ್ಕ ಯಾವ್ದಾರ ತಗ ಪ್ಯಾಕಿಂಗ್ ಇರೋವನ್ನೇ ತಗಬೇಕು. ಅವು ಪ್ರಾಮಾಣೀಕೃತ ಬೀಜ ಅಂತ ಹೇಳ್ಬಿಟ್ಟು ಆಗಿರ್ತದೆ, ಪ್ರಾಮಾಣೀಕೃತ ಬೀಜ ಅಂತ ಹೇಳಿ. ಅದನ್ನ ಒಬ್ರಲ್ಲ ಇಬ್ಬರಲ್ಲ ಹತ್ತು ಜನ ನೋಡಿರ್ತಾರೆ, ಪ್ರಮಾಣಿಸಿರ್ತಾರೆ, ಇದು ಸರಿ ಇದೆಯೋ ಇಲ್ವೋ ಅನ್ನೋ ಅಂತದ್ ಎಲ್ಲವನ್ನು ಮಾಡಿರ್ತಾರೆ, ಬರ್ತದೋ ಇಲ್ವೋ ಹುಟ್ಟಾಣಿಕೆ ಬರ್ತದೋ ಇಲ್ವೋ ಅನ್ನೋದು. ಹಿಂಗೆ ನಮ್ಗೆ ಈಗ ವರ್ಷ ವರ್ಷ ಮಾಡೋದ್ರಿಂದವ ನಮಗೆ ಗೊತ್ತಿರ್ತದೆ ಎಲ್ಲಿ ಒಳ್ಳೆ ಬೀಜ ಸಿಗ್ತದೆ, ಯಾವ ಕಂಪ್ನಿದ ಒಳ್ಳೆ ಬೀಜ ಇರ್ತದೆ ಅನ್ನೋದ್ ಗೊತ್ತಿರ್ತದೆ. ಅಂತವನ್ನೇ ನಾವು ತಗೊಂಬರೋದು ಶಂಕರಣ. ಆಯ್ತಾ, ಇನ್ನು ಉಳಿದಂಗೆ ಈಗ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಐತೆ, ಅದರದ್ದು ಕಾಲೇಜ್ ಐತಿ, ಇಲ್ಲಿ ನಮ್ ಕಾರ್ಯಕರ್ತ ಅಥವ ಇಲ್ಲಿ ಕಂದಿ ತಕ್ಕ ಹೋದ್ರೆ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲೂ ಸಿಗ್ತವೆ ಬಿತ್ತನೆ ಬೀಜಗಳು ಎಲ್ಲಾ ತರದವು ಅಲ್ಲೂ ಕೂಡ ಸಿಗ್ತವೆ. ಅಂತ ಕಡೆ ನಮ್ಗೆ ನಂಬಿಕೆ ಇರೋ ಅಂತ ಕಡೆ ತಂದು ಹಾಕೊಳ್ಳೋದು ಒಳ್ಳೆ ಮಾತಲ್ಲ ನೋಡಿ, ನಂಬಿಕೆ ಇರೋ ಜಾಗದಲ್ಲಿ ತಂಕ ನಂಬಿಕೆ ಇರೋ ಅಂತ ಟೈಮ್. ಪಾರಂಪರಿಕ ಬೀಜಗಳು ಅಂತ ಬೇರೆ ಇರ್ತವೆ, ಪಾರಂಪರಿಕ ಬೀಜ ಅಂತ ಅಂದ್ರೆ ಅವೆಲ್ಲ ನಾಟಿ ತಳಿವು, ನಾಟಿ ತಳಿವು. ಈಗೆಲ್ಲ ನಾಟಿ ಸ್ವಲ್ಪ ಕಡಿಮೆ, ಏನೋ ಮನೆ ಬಳಕೆಗೆ ಅಂತ ಹೇಳಿ ಒಂದಷ್ಟು ಹಾಕತ್ತಾರೆ ಅಲ್ವಾ, ಚೆನ್ನಾಗಿ ಬರ್ಬೇಕಲ್ಲ ಬರ್ಬೇಕು. ಈ ತರ ಒಂದು ಇರೋಂತದ್ದು ಶಂಕರಣ. ಎರಡನೇದಾಗಿ ನೋಡು, ಯಾವ ಬಿತ್ತನೆ ಬೀಜಕ್ಕೆ ಏನ್ ಬೀಜೋಪಚಾರ ಮಾಡ್ಬೇಕು ಅದ ನಾವು ಮೊದಲು ಚೆನ್ನಾಗಿ ತಿಳ್ಕೋಬೇಕು. ಅದ್ರಲ್ಲಿ ಕೊಟ್ಟಿರ್ತಾರ ಇಲ್ಲ ಅಂತ ಕೇಳಿದ್ರೆ ಹೇಳ್ತಾರ ಏನ್ ಮಾಡ್ಬೇಕು ಅಂತೇಳಿ. ಈಗ ಮೊದಲಂಗಲ್ಲ ಬಿತ್ತನೆ ಬೀಜ ಐತೆ ತಂದ್ಬಿಟ್ಟು ಬಿತ್ಬಿಡೋಣ ಮಾಡ್ಬಿಡೋಣ ಅನ್ನೋ ತರದಲ್ಲ. ಈಗ ನಾವ್ ಏನು ಬಿತ್ತನೆ ಮಾಡ್ತೀವೋ ಅದ್ರಲ್ಲಿ ಇನ್ನೂ ನಾವು ಚೆನ್ನಾಗಿ ಬೆಳಿಬೇಕು, ಒಳ್ಳೆ ಫಸಲು ತಗಬೇಕು ಅನ್ನೋದು ಇವತ್ತು ಎಲ್ಲಾರ್ದು ಉದ್ದೇಶ. ಆ ಮೂಲಕ ಒಂದ್ ಒಳ್ಳೆ ರೇಟಿಗೆ ಮಾರ್ಕೊಂಡು ನಾವು ಜಾಸ್ತಿ ಮಾಡ್ಕೊಂಡು ಕೈ ತುಂಬಾ ದುಡ್ಡು ಅನ್ನೋದು. ಅದಕ್ಕೆ ಸಾಕಷ್ಟು ತಂತ್ರಗಳವೆ. ತಂತ್ರ ಅಂದ್ರೆ ಈಗ ಬೀಜೋಪಚಾರ ಮಾಡೋದು, ಉಪಚಾರ ಮಾಡಬೇಕು, ಉಪಚಾರ ಮಾಡೋದು ಬೀಜೋಪಚಾರ ಅಂತ ಅಂತಂದ್ರೆ ಇನ್ನೇನು ಇಲ್ಲ. ಈಗ ಮೊದಲು ಬಿತ್ತನೆ ಬೀಜ ತಗೊಂಡೋಗಿ ಬಿತ್ತನೆ ಮಾಡ್ತಿದ್ದ, ಹುಟ್ಟಿದ್ರಾಯ್ತು ಹುಟ್ಟಿದ್ರಾಯ್ತು, ಆಯ್ತಾ ಬಂದ್ರಾಯ್ತು ಬಂದ್ರಾಯ್ತು, ಹಿಂಗಾಗದು. ಈಗ ಹಂಗಲ್ಲ, ನಾವೇನ್ ಬಿತ್ತನೆ ಬೀಜ ಮಾಡ್ತೀವೋ ಅವು ಮೊಳಕೆ ಹೊಡಿಬೇಕು ಚೆನ್ನಾಗಿ ಅಂತ ಅಂತಂದ್ರೆ ಅದಕ್ಕೊಂದು ಬೀಜೋಪಚಾರ ಅಂತ ಹೇಳಿರ್ತದೆ. ಆಯ್ತಾ, ಅದನ್ನ ಮಾಡ್ಬಿಟ್ರೆ ಎಲ್ಲ ಚೆನ್ನಾಗಿ ಮೊಳಕೆ ಹೊಡ್ಬಿಡ್ತವೆ. ಆಯ್ತಾ, ಇನ್ನ ಕೆಲವು ಈ ಸೂಕ್ಷ್ಮಾಣುಜೀವಿಗಳನ್ನ ಬಳಕೆ ಮಾಡ್ಕೊಂಡು ಮಾಡುವಂತದ್ದು ಇದೆ. ಅದೇನು ಅಂತ ಅಂತಂದ್ರೆ ಕೆಲವು ರೋಗ ರುಜಿನ ಬರದಂಗೆ ಅದೊಂದು ಬೀಜೋಪಚಾರ ಅಂತ ಅಂತ. ಬೀಜೋಪಚಾರ ಮಾಡಿದ್ರೆ ಮುಂದಕ್ಕೆ ಈ ತರದ್ದು ರೋಗ ರುಜಿನ ಬರಕ್ಕಿಲ್ಲ ಅನ್ನೋದು. ಈಗೆಲ್ಲವಾ ಈ ಬಿತ್ತನೆ ಬೀಜದ ಕಂಪ್ನಿಗಳು ಏನಪ್ಪ ಮಾಡ್ಬಿಟ್ಟವೆ ಅಂತ ಅಂತ ಅಂತಂದ್ರೆ ಅವರೇ ಬೀಜೋಪಚಾರ ಮಾಡಿಕೊಡುವಂತವು ಕೆಲವು ಇದಾವೆ. ಆಮೇಲೆ ಬಿತ್ತನೆ ಮಾಡೋ ಅಂತ ಟೈಮಲ್ಲಿ ಬೀಜೋಪಚಾರ ಮಾಡಬೇಕು ಅನ್ನೋ ಕೆಲವು ಬೀಜಗಳು ಇದಾವೆ. ಅದ ನೋಡ್ಕೋಬೇಕು ಬೀಜೋಪಚಾರ ಮಾಡೋರು ಇಲ್ಲ, ಮಾಡಿದ್ರೆ ನಾವು ಬೇರೆದ್ ಯಾವ್ದು ಮಾಡ್ಬೇಕು, ಮಾಡಂಗಿದ್ರೆ ಮಾಡ್ಬೇಕು, ಇಲ್ಲ ಅಂತ ಇಲ್ಲ, ಮಾಡಿಲ್ಲ ಅಂತ ಅಂತಂದ್ರೆ ಯಾವ್ದು ಮಾಡ್ಬೇಕು ಇದ್ರ ಬಗ್ಗೆ ತಿಳ್ಕೊಂಡು ಬೀಜೋಪಚಾರ ಮಾಡ್ಕೊಂಡು ನಾವು ಬಿತ್ತನೆಯನ್ನ ಮಾಡಬೇಕು. ಆಯ್ತಾ, ಶುಂಠಿ ಆದ್ರೂ ಅಷ್ಟೇ, ಶುಂಠಿಗೆ ನಾವೇನು ಕಾವಾಗ್ತಿವಲ್ಲ ಔಷಧಿಲೆಲ್ಲ ಹೆಜ್ಜಿ, ಅದೇ ಬೀಜೋಪಚಾರ ಅಂತ ಅಂತ ಅಂತ, ಬೇರೆ ಇನ್ನೇನು ಅಲ್ಲ. ಅದನ್ನ ಕ್ರಮವಾಗಿ ಯಾವ್ದ್ರ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅಂತ ತಿಳ್ಕೊಂಡು ಮಾಡ ಅಂತ ಕ್ರಮ ಶಂಕರಣ. ಇಂಥವೆಲ್ಲ ಮಾಡ್ಕೊಂಡ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರ್ತದೆ, ಹುಟ್ಟಾಣಿಕೆ ಚೆನ್ನಾಗಿ ಬರ್ತದೆ. ಆಯ್ತಾ, ಅದ್ರ ಮೂಲಕ ನಮ್ಮ ಒಂದು ಇಳುವರಿ ಏನ್ ಬರ್ತದೆ ಚೆನ್ನಾಗಿ ಆಯ್ತದೆ. ಕೈ ತುಂಬಾ ದುಡ್ಡು ಸಿಕ್ಕಿದ್ರೆ ನಮ್ಗೆ ತಾನೇ ಅದು, ಅಂದ್ರೆ ನಾವ್ ಏನ್ ಶ್ರಮ ಪಟ್ಟಿರ್ತೀವಿ ಶ್ರಮಕ್ ತಕ್ಕಂತೆ ಬೆಲೆನು ಸಿಗ್ತದೆ, ಹೌದು ಬೆಳೆನೂ ಬರ್ತದೆ, ಬೆಳೆನು ಬರ್ತದೆ. ಇಂಥವೆಲ್ಲ ತಿಳ್ಕೊಂಡು ಮಾಡ್ಕೊಂಡು ಹೋಗುವಂತದ್ದು ಒಳ್ಳೇದು ಅಂತೇಳಿ ನಾನು ಹೇಳೋದು. ನೀನು ಒಳ್ಳೆ ವಿಚಾರ ಹೇಳ್ತೀಯ ಮತ್ತೆ ತಿಳಿಸ್ತೀಯ. ಆಯ್ತಾ ಅಣ್ಣ, ಈಗ ಇಲ್ಲೇ ಮುಂದೆ ಮಂದಕ್ಕೆ ಮೇಲೆ ಕೂತಿದೀವಿ, ಒಳಗಡೆಯಿಂದ ಏನಾದ್ರೂ ಹೇಳ್ಬಿಟ್ಟು ಕುಡಿಯಕ್ಕೆ ತಿನ್ನಕ್ಕೆ ನಾನು ತರಿಸ್ತೀಯ? ಏ ಕಾಪಿ ಆಗ್ಬೋದು, ಕಾಪಿ ಕೊಡ್ಬಿಡೋಣ. ಇದುವರೆಗೂ ಅರಳೀಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಇದು ಇಂದಿನ ಕೃಷಿ ರಂಗ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ನಿಮ್ಮ ಜಮೀನುಗಳಿಗೆ ಆಗಾಗ್ಗೆ ಕೆರೆಗೋಡನ್ನ ಹಾಕ್ತಾ ಇರ್ತೀರಿ. ಕೆರೆಗೋಡು ಎಲ್ಲಿಂದ ಬರುತ್ತಂತ ನಿಮಗೂ ಗೊತ್ತಿದೆ. ಅನೇಕ ರೈತರ ಜಮೀನುಗಳಲ್ಲಿ ಮಳೆ ಬಂದಾಗ, ಅದರಲ್ಲೂ ವಿಶೇಷವಾಗಿ ರಭಸವಾಗಿ ಮಳೆ ಸುರಿದಾಗ ಮೇಲ್ಮಣ್ಣು ನೀರಿನೊಂದಿಗೆ ಸಾಗಿ ಕೆರೆಗೆ ತಲುಪುತ್ತೆ. ಆ ಫಲವತ್ತಾದ ಮಣ್ಣು ನೋಡಲಿಕ್ಕೆ ನಾವು ತೆಗೆಯುವಾಗ ಕಪ್ಪಾಗಿ ಕಾಣುತ್ತೆ. ಅದರಲ್ಲಿ ಹೇರಳವಾಗಿ ಸಾವಯವ ಪದಾರ್ಥ ಇರುತ್ತೆ, ಸಾವಯವ ಇಂಗಾಲ. ಇದು ಹತ್ತಾರು ವರ್ಷಗಳ ಕಾಲ ನಿಮ್ಮ ಜಮೀನುಗಳಲ್ಲಿ ಬೆಳೆಯುವ ಮಣ್ಣುಗಳಿಗೆ ಬಲ ಕೊಡ್ತಾ ಹೋಗ್ತದೆ, ಬೇಗ ಕರಗೋದಿಲ್ಲ. ಹಾಗಾಗಿ ಎಷ್ಟೋ ಜನ ಪ್ರತಿ ವರ್ಷ ಕೆರೆಗೋಡನ್ನು ಹಾಕಲಿಕ್ಕೆ ಹೋಗೋದಿಲ್ಲ ಅಲ್ವಾ? ನಾಲ್ಕಾರು ವರ್ಷ ಅಥವಾ ಹತ್ತಾರು ವರ್ಷಗಳಿಗೊಮ್ಮೆ ಕೆರೆಗೋಡನ್ನ ಏನೇ ಕಷ್ಟ ಆದ್ರೂ ನೀವು ಬಳಕೆ ಮಾಡ್ಕೊಳ್ತೀರಿ. ಕೆಲವೊಂದ್ಸಾರಿ ಹಣದ ವಿಚಾರದಲ್ಲೂ ಹಿಂದೆ ಮುಂದೆ ನೋಡೋದಿಲ್ಲ. ಒಂದೊಂದು ಟ್ರ್ಯಾಕ್ಟರ್ಗೆ ಈ ಹಿಂದೆಲ್ಲ 50, 60, 100 ರೂಪಾಯಿ ಆಗ್ತಾ ಇತ್ತು, ಈಗ ಅದರ ಬೆಲೆ ಹೆಚ್ಚಾಗಿದೆ. ಕೆರೆಗಳು ದೂರ ಇದ್ರೆ ಇನ್ನೂ ಸಾಗಾಣಿಕೆ ಖರ್ಚು, ತುಂಬುವ ಖರ್ಚು ಹೆಚ್ಚಾಗ್ತಾ ಹೋಗ್ತದೆ. ಹಾಕುವ ವೆಚ್ಚ ಅಥವಾ ಶ್ರಮದ ವಿಚಾರವೇ ಬೇರೆ ಆಗ್ತದೆ. ಆದರೂ ನಿಮ್ಮ ಮಣ್ಣು ಚೆನ್ನಾಗಿರಬೇಕಂತ ಅನ್ಕೊಂಡು ಈ ಕೆರೆಗೋಡನ್ನ ಹಾಕ್ತಾ ಇರ್ತೀರಿ. ಕೆರೆಗೋಡು ಒಂದು ರೀತಿಯಲ್ಲಿ ಶುದ್ಧವಾದ, ಸುಲಭವಾಗಿ ಸಿಗುವ ಸಾವಯವ ಸಂಪನ್ಮೂಲ. ಇದು ಅನೇಕ ದೃಷ್ಟಿಯಲ್ಲಿ ನಿಮಗೆ ಪ್ರಯೋಜನಕ್ಕೆ ಬರುತ್ತೆ. ಒಂದು, ನಿಧಾನಕ್ಕೆ ಕರಗುತ್ತೆ, ಮಣ್ಣಿನ ಕಣ ಕಣಗಳೊಂದಿಗೆ ಸೇರ್ಪಡೆಗೊಂಡು ನೀವು ಬೆಳೆಯುವ ಬೆಳೆಗಳಿಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಇರುತ್ತೆ. ಆದರೆ ಒಂದು ಮಾತು ಗಮನಿಸಿಕೊಳ್ಳಿ ರೈತ ಬಾಂಧವರೇ, ಕೆರೆಗೋಡು ಹತ್ತಿರದಲ್ಲಿ ಸಿಗುತ್ತೆ, ಸುಲಭವಾಗಿ ಲಭಿಸುತ್ತೆ ಅಂತ ಅನ್ಕೊಂಡು ಅಧಿಕವಾಗಿ ಬಳಕೆ ಮಾಡಲಿಕ್ಕೆ ಹೋಗಬಾರದು. ಹೆಚ್ಚೆಚ್ಚು ಉಪಯೋಗಿಸ್ಕೊಂಡ್ರೆ ನಿಮ್ಮ ಜಮೀನುಗಳಿಗೆ ಸಮಸ್ಯೆ ಆಗ್ತದೆ. ಯಾಕೆ ಹೇಳಿ, ಕೆರೆಗೋಡು ಜಿಗುಟಾಗಿರುತ್ತೆ, ಅಷ್ಟು ಸುಲಭವಾಗಿ ನೀರು ಮೇಲಿಂದ ಒಳಗಡೆ ಹೋಗಲಿಕ್ಕೆ ಆಗೋದಿಲ್ಲ ದಪ್ಪವಾಗಿ ನೀವು ಜಮೀನಿನಲ್ಲಿ ಹಾಕಿದರೆ. ವಿಶೇಷವಾಗಿ ತರಕಾರಿಗಳಿಗೆ, ಶುಂಠಿ ಮತ್ತಿತರೆ ಅಲ್ಪಾವಧಿ ಬೆಳೆಗಳಲ್ಲಿ ನಿಮ್ಮ ಜಮೀನಿನಲ್ಲಿ ಕೆರೆಗೋಡು ಹೆಚ್ಚಿತ್ತಂದ್ರೆ ಸಮಸ್ಯೆನೇ, ತೊಂದರೆನೆ, ತಾಪತ್ರಯಗಳೇ. ಮಳೆ ಹೆಚ್ಚು ಬಂತಂದ್ರೆ ನೀರು ಬೇಗ ಇಂಗುದಿಲ್ಲ, ನಿಧಾನಕ್ಕೆ ಬೆಳೆಗಳು ಕೊಳಿತ ಹೋಗ್ತವೆ, ಬೇರುಗಳಲ್ಲಿ ಉಸಿರಾಟದ ಕ್ರಿಯೆ ನಿಂತು ಹೋಗ್ತದೆ, ರೋಗ ಬೇಗ ಆವರಿಸಿ ಹಾಳಾಗ್ತಾ ಹೋಗ್ಬಿಡುತ್ತೆ. ಪ್ಲಾಂಟೇಷನ್ ಬೆಳೆಗಳಲ್ಲೂ, ಅದರಲ್ಲೂ ತೆಂಗು, ಅಡಿಕೆ ಮತ್ತಿತರೆ ಬೆಳೆಗಳ ಜಮೀನುಗಳಿಗೆ ಇದನ್ನ ಹಾಕಿದಾಗ ಅಲ್ಲಿನೂ ಸಮಸ್ಯೆ ಆಗ್ತದೆ. ಮಳೆ ಹೆಚ್ಚು ಬಂದಾಗ ಅದು ಸಲೀಸಾಗಿ ಮಣ್ಣಿನ ಒಳಗಡೆ ಸೇರ್ತಾ ಹೋಗಬೇಕು. ಇಲ್ಲದೆ ಹೋದರೆ ನಾಲ್ಕಾರು ದಿನಗಳ ಕಾಲ ನೀರು ನಿಂತಾಗ ಬೇರುಗಳ ಉಸಿರಾಟದ ಕ್ರಿಯೆ ಸ್ಥಗಿತವಾಗ್ತದೆ, ಸಮಸ್ಯೆ ಅಲ್ಲೇ ಶುರುವಾಗದು, ರೋಗಗಳು ಬೆಳವಣಿಗೆ ಆಗ್ತವೆ, ಬೆಳೆಗಳು ತಾಪತ್ರಯಕ್ಕೆ ಒಳಗಾಗ್ತವೆ. ಹೀಗಿರೋದ್ರಿಂದ ಅನುಭವಸ್ಥರು, ತಜ್ಞರು ಹೇಳೋ ಪ್ರಕಾರ ಒಂದು ಎಕರೆಗೆ 4-5 ಟ್ರ್ಯಾಕ್ಟರ್ ಲೋಡು ಕೆರೆಗೂಡು ಸಾಕು ಅಂತ ಅನ್ಕೊಂಡು, ಆದರೂ 10 ಹಾಕಿದ್ರೂ ತಪ್ಪೇನಿಲ್ಲ ಅಥವಾ ಅಷ್ಟು ವ್ಯತ್ಯಾಸ ಆಗೋದಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಆದರೆ 20, 40, 100 ಲೋಡು ಒಂದು ಎಕರೆಗೆ ಹಾಕೋದು ಅಷ್ಟೊಂದು ಸೂಕ್ತವೇ ಅಲ್ಲ ಅಂತ ಅನ್ಕೊಂಡು ಅನುಭವಗಳಿಂದ ರೈತರು ನುಡಿಯೋದಿದೆ. ಇದು ಅನೇಕರ ಅನುಭವಕ್ಕೂ ಬಂದಿರೋದಿದೆ. ರೈತ ಬಾಂಧವರೇ, ಹಾಕಿದ ಕೆರೆಗೋಡನ್ನ ಮಣ್ಣಿನಲ್ಲಿ ಚೆನ್ನಾಗಿ ಸೇರಿಸಬೇಕು. ಇಲ್ಲದೆ ಹೋದರೆ ಆ ಕೆರೆಗೋಡು ಅಲ್ಲೇ ನಿಂತ್ಕೊಂಡಿರುತ್ತೆ, ನಿಧಾನಕ್ಕೆ ಕರಗಿದ್ರೂ ಮುಂದೆ ಸಮಸ್ಯೆಯನ್ನು ಉಂಟು ಮಾಡಲಿಕ್ಕೆ ಅದು ಕಾರಣವಾಗ್ತದೆ. ಕೆರೆಗೋಡು ಎಷ್ಟು ಒಳ್ಳೆಯದೋ ಅಧಿಕವಾಗಿ ಬಳಸಿದಾಗ ಅಷ್ಟೇ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋದನ್ನ ನಾವು ಮರಿಬಾರದು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ.